ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ರೈತರಾಗಿರ್ತಕ್ಕಂತಹ ಕೆ ಪಂಪನಗೌಡ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಮೂಲತಃ ಟೈಲರಿಂಗ್ ವೃತ್ತಿಯಲ್ಲೂ ಇದ್ದಾರೆ, ಜೊತೆಗೆ ವ್ಯವಸಾಯವನ್ನು ಮಾಡ್ತಾಯಿದ್ದಾರೆ. ಈ ವ್ಯವಸಾಯ ಮತ್ತು ಟೈಲರಿಂಗ್ ವೃತ್ತಿಯ ಅವರ ಜೀವನಾನುಭವಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಪಂಪನಗೌಡ್ರೆ. ಸರ್ ನಮಸ್ಕಾರ. ಪಂಪನಗೌಡ್ರೆ ಸರ್, ಮುಖ್ಯವಾಗಿ ನೀವು ನಿಮ್ಮ ವೃತ್ತಿ ಬಂದು ಟೈಲರಿಂಗ್. ಹೌದು ಸರ್. ಹೌದು. ಸೊ ಈ ಕೃಷಿಗೂ ನಿಮ್ಮ ಈ ವೃತ್ತಿಗೂ ಯಾವ ರೀತಿಯ ಅಟ್ಯಾಚ್ಮೆಂಟ್ ಇದೆ? ಅಟ್ಯಾಚ್ಮೆಂಟ್ ಅಂದರೆ ಸರ್, ನಮ್ಮ ತಂದೆ ಕಾಲದಲ್ಲಿ ನಮ್ಮ ಭೂಮಿ ಮಾಡ್ಕೊಂತ ಬಂದಿದ್ರು. ನಾನು SLC ಓದಿ ಬಿಟ್ಟೆ ಸರ್, 35 ವರ್ಷ ಕೆಳಗೆ. ಆಗ ನಮ್ಮ ತಂದೆ ಕೃಷಿಯಲ್ಲಿ ತೊಡಗಿದ್ರು, ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ ಸರ್. ಇನ್ನು ಅವಾಗೆಲ್ಲ ಕಷ್ಟದ ದಿನಗಳು. ಅವಾಗ ನಮ್ಮ ತಂದೆಯವರು ರೈತಕ್ಕೆ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ಒಂದು ಬ್ಯಾಟ್ರಿ ಕೊಂಡ್ಕೊಂಡಷ್ಟು ಒಂದು ಇದನ್ನು ಯೋಗ್ಯತೆಯೂ ಇಲ್ಲ ಅಂತ ಹೇಳ್ಬೋದು ನೇರವಾಗಿ. ಆಗೆಲ್ಲ ಒಂದು ಚಿಮ್ನಿ ದೀಪ ತಗೊಂಡು ಹೋಗಿ ನೀರು ಗೀರು ನೋಡ್ತಾ ಇದ್ರು. ಆ ದಿನಗಳಿಂದ ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ನನಗೆ ಸ್ವಲ್ಪ ಕೃಷಿ ಮಾಡ್ಬೇಕಂತಲೂ ಅನಿಸುತ್ತೆ. ಆಮೇಲೆ ಸ್ವಲ್ಪ ಅದರಲ್ಲಿ ಜೀವನ ನಡೆಯೋದು ಕಷ್ಟ ಅನಿಸ್ತದೆ, ಬರೀ ಕೃಷಿನೇ ನಂಬ್ಕೊಂಡ್ರೆ ಆಗಲ್ಲ ಅಂತೇಳಿ. ಮತ್ತು ನಾನು ಒಂದು ಕೈ ಕೆಲಸ ಅಂತೇಳಿ ಟೈಲರಿಂಗ್ ಕೆಲಸ ಕಲಿತೆ ಸರ್. ನಾನು ಇದನ್ನ ಯಾವಾಗ ಕಲಿತ್ರಿ ಸರ್? ನಾನು ಈ ಕೆಲಸ ಕಲಿತು ಮಾಡೋಕ್ಕೆ ಶುರು ಮಾಡಿದ್ದೆ 32 ವರ್ಷ ಸರ್, ಆ್ಯಕ್ಚುಲಿ 32 ವರ್ಷದಿಂದ. ಹೌದು ಹೌದು ಸರ್. ಎಲ್ಲಿ ಕಲಿತ್ರಿ ಇದನ್ನ ಸರ್? ನಾನು ಕಮಲಾಪುರದಲ್ಲೇ ಕಲಿತೆ, ನಮ್ಮೂರಲ್ಲಿ ಒಬ್ಬರು ಇದ್ದರು ಗುರುಗಳು, ಅವರು ಅಲ್ಲಿ ಕಲಿತೆ, ಹೊಸಪೇಟೆಯಲ್ಲಿ ಕಲಿತೆ. ಈಗ ನಾನು ಒಂದು ಅಂಗಡಿಯಲ್ಲಿ ಹೋಗಿ ಹೊಸಪೇಟೆಯಲ್ಲಿ, ಅಲ್ಲಿ ಒಂದು 27 ವರ್ಷದಿಂದ ಅಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಹೌದು ಸರ್. ಅಲ್ಲಿ ಆಮೇಲೆ ಗದ್ದೆನೂ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು. ಅಲ್ಲಿ ಅಂದರೆ ನೀವು ಟೈಲರಿಂಗ್ನಲ್ಲಿ ಈಗ ಪೀಸ್ ವರ್ಕಲ್ಲೇ ಮಾಡ್ತೀರಿ? ಹೌದು ಸರ್. ಹೌದು ಸರ್, ನಮ್ಮ ಕೆಲಸ ಇರೋದೆಲ್ಲ ಪೀಸ್ ವರ್ಕೇ. ನಾ ಎಲ್ಲ ಕಡೆ ಸಾಮಾನ್ಯವಾಗಿ ಈ ಟೈಲರ್ ಕೆಲಸ ಇರೋದೆಲ್ಲ ಪೀಸ್ ವರ್ಕ್. ತಿಂಗಳ ಸಂಬಳ, ಈ ವಾರದ ಸಂಬಳ ಅಂತ ನಮಗೆ ಯಾರೂ ಕೊಡಲ್ಲ ಸರ್ ನಿಮಗೆ. ನಮಗೆ ಇದು ಒಂದು ಹೆಂಗೆ ಅನುಕೂಲ ಆಗುತ್ತೆ ಸರ್ ಅಂದರೆ, ನಾ ಈ ಕೆಲಸ ಆರಿಸ್ಕೊಳ್ಳೋಕೆ ಕಾರಣ, ಸೊ ಈಗ ನಾವು ಬೇರೆ ಕೆಲಸಕ್ಕೆ ಸೇರಿದರೆ ಈಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಟೈಮ್ ಲಿಮಿಟ್ ಇರುತ್ತೆ ಸರ್ ನಮಗೆ. ಈ ಕೆಲಸದಲ್ಲಿ ಟೈಮ್ ಲಿಮಿಟ್ ಇರೋದಿಲ್ಲ, ಯಾಕಂದ್ರೆ ನಾನು ಬಂದು ಇಲ್ಲಿ ಗದ್ದಿನೂ ನೋಡ್ಕೋಬೇಕು. ನೀವು ಎಷ್ಟು ಬೇಕಷ್ಟು ಕೆಲಸ ಮಾಡ್ಬೋದು? ಹಾಂ, ಮಾಡ್ಬೋದು ಸರ್. ಇಲ್ಲ ನಮ್ಮ ಮಾಲಕರು ಕೇಳಿ ಇಲ್ಲ ಹಿಂಗೈತಾನೆ, ನಾವು ಸ್ವಲ್ಪ ಹೋಗ್ಬರ್ತೀವಿ ಅಂದ್ರೆ ಆಯ್ತು ಆಯ್ತು ಅಂತೇಳಿ ಅವರು ಕಳಿಸ್ಕೊಡ್ತಾರೆ ಸರ್. ನಮಗೆ ಅಲ್ಲಿ ದುಡಿಮೆನೂ ಆಗ್ತೈತಿ, ನಾವಿಲ್ಲಿ ಇಲ್ಲಿ ಬಂದು ನಮ್ಮ ಭೂಮಿನೂ ನೋಡ್ಕೋಬೋದು. ಇಲ್ಲಿ ಎರಡಕ್ಕೂ ಅನುಕೂಲ ಆಗುತ್ತೆ. ನಾನು ಈ ಕೆಲಸ ಆರಿಸ್ಕೊಂಡೆ ಸರ್, ಕೈ ಕೆಲಸ. ಹೌದು ಸರ್. ಅಲ್ಲಿ ಹೆಚ್ಚಾಗಿ ಯಾವ ಥರದ ಕೆಲಸ ಜಾಸ್ತಿ ಇವ್ರಿ ಸರ್? ನಾವಲ್ಲಿ ನಮ್ಮ ಕೆಲಸದಲ್ಲಿ ಪ್ಯಾಂಟ್ ಒಳ್ಳೆಯರು, ಪ್ಯಾಂಟ್ ಮೇಕರ್ ಅಂದ್ರೆ ಶರ್ಟ್ ಅವರು, ಶರ್ಟ್ ಮೇಕರ್ ಅಂದ್ರೆ ನಾನು ಆ್ಯಕ್ಚುಲಿ ನಾನು ಅಲ್ಲಿ ಶರ್ಟ್ ಮೇಕರಾಗೆ ಕೆಲಸ ಮಾಡ್ತಾರೋ ಸರ್ ನಾನು? ಬಟ್ ನೀವು ಶರ್ಟ್ ಮೇಕರ್? ಹೌದು ಸರ್, ಹೌದು. ನಾನು ಹೆಚ್ಚಾಗಿ ನಾನು ಅಲ್ಲಿ ಕೆಲಸಕ್ಕೆ ನಾನು ಇಟ್ಕೊಂಡಿದ್ದು ಕೆಲ ಶರ್ಟ್ ಮೇಕರ್ ಅಂತೆಲ್ಲ ಇಟ್ಕೊಂಡ್ರೆ ಸರ್ ಅಲ್ಲಿ. ನಾ ಶರ್ಟ್ ಫಿನಿಶಿಂಗ್ ಚೆನ್ನಾಗಿ ಕೂಡ್ತದಂತಾನೆ ಹೇಗೆ? ಹೌದು ಸರ್, ಯಾಕಂದರೆ ಶರ್ಟ್ ಸ್ಪೆಷಲಿಸ್ಟ್. ಹಾಂ, ಹಂಗಾಗಿ ನಾವು ಸಾಮಾನ್ಯ ಶರ್ಟೇ ಮಾಡೋದು ಸರ್. ನಾವು ಪ್ಯಾಂಟ್ಗಳಿಗೆ ಹೆಚ್ಚು ಹೋಗಿಲ್ಲ? ಇಲ್ಲ, ಪ್ಯಾಂಟ್ ಮಾಡಲ್ಲ ಸರ್ ನಾನು ಅಲ್ಲಿ. ನಮಗಾಗಿ ಕೆಲಸ ಬರುತ್ತೆ, ಕಟಿಂಗ್ ಬರುತ್ತೆ, ಪ್ಯಾಂಟ್ ಎಲ್ಲ ಬರುತ್ತೆ. ಅಲ್ಲಿ ನಾವು ವಿಶೇಷವಾಗಿ ಒಂದು ಒಂದು ಕೆಲಸಕ್ಕೆ ನಮ್ಗೆ ಆಯ್ಕೆ ಮಾಡಿರ್ತಾರೆ. ಹಂಗಾಗಿ ನಾವಿಲ್ಲಿ ಶರ್ಟ್ ಮಾಡ್ತಾನೆ ಇರ್ತೀವಿ ಸರ್. ನಾವಿಲ್ಲಿ ಅಲ್ಲಿ ದಿನಕ್ಕೆ ಎಷ್ಟು ಪೀಸ್ ವರ್ಕ್ ಮಾಡ್ತೀರಿ ಅಂತ ಸರ್? ನಾವಲ್ಲಿ 8-10 ಮಾಡ್ತೀವಿ ಸರ್. 8-10 ಮಾಡ್ತೀವಿ. ಹೇಗೆ ನಿಮ್ಗೆ ದಿನ ಪೂರ್ತಿ ಕೆಲಸ ಮಾಡ್ಬೇಕು ಅಂತ ಅಂದ್ರೆ, ನಾವು ಮತ್ತೆ ಕಡೆಗೆ ಬರ್ಬೇಕು, ನಾವು ಜಲ್ದಿ ನಮಗೆ ಕೆಲಸ ಬೇರೆ ಕೆಲಸ ಭೂಮಿ ಕೆಲಸ ನೋಡ್ಕೋಬೇಕಂದ್ರೆ ನಾವು ಮತ್ತೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಬಂದ್ಬಿಡ್ತೀವಿ ಸರ್. ಎಷ್ಟು ಕೊಡ್ತಾರೆ ಒಂದು ಪೀಸ್ಗೆ ಸರ್? ಈಗ ಒಂದು ಶರ್ಟ್ ಒಂದು ಪೀಸಿಗೆ 100 ರುಪೀಸ್ ಕೊಡ್ತಾರೆ ಸರ್ ಈಗ. ಹಂಗಾಗಿ ಒಂದು 7-8 ಆದರೆ 800 ರೂಪಾಯಿ ಆಗ್ಬೋದು, 700 ರೂಪಾಯಿ ಆಗ್ಬೋದು. ಈ ಸ್ವಲ್ಪ ಕೆಲಸ ಕಡಿಮೆ ಇರೋ ಟೈಮ್. ಶರ್ಟ್ ಎಷ್ಟು ಟೈಮಲ್ಲಿ ಮುಗಿಸ್ತೀವಿ ಸರ್? ನಾವು 1 ಅವರಲ್ಲಿ ಮುಗಿಸ್ತೀವಿ ಸರ್. ಒಂದು ಶರ್ಟ್ 1 ಅವರಲ್ಲೇ ಮುಗಿಸಿ, ಯಾಕಂದ್ರೆ ನಾವು ಏನು ಪೆಂಡಿಂಗ್ ಇರಲ್ಲ ಅದರಲ್ಲಿ. ಅದೇ ಒಳದು ಹಾಕಿಬಿಟ್ರೆ ಅವ್ರು ಮುಂದಿನ ಕೆಲಸ, ಅವ್ರದ್ದು ಐರನ್ನು ಇಸ್ತ್ರಿ ಅಂತೇನಿದೆ. ಕಾಜಿ ಗೀಜಿ ಎಲ್ಲ ನಿಮ್ಮ ಬೇರೆ ಸರ್? ಈಗ ಎಲ್ಲ ಮಿಷನ್ ಬಂದವು ಸರ್ ಈಗ. ಹೌದಾ? ಮಿಷನ್ ಮೊದಲಿಂದ ಎಲ್ಲ ಕೈಯಿಂದ ಮಾಡ್ತಾಯಿದ್ರೆ, ಈಗೆಲ್ಲ ಮಿಷನ್ ಬಂದ್ಬಿಟ್ಟವು ಸರ್. ಎಲ್ಲ ಮಿಷನ್ ಸರ್, ಮಿಷನ್. ಅದ ನಿಮ್ಮ ಲಿಮಿಟಲ್ಲಿ ಇರಲ್ಲ? ಇಲ್ಲ ಸರ್, ಅದೇ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಈ ಟೈಲರ್ ಅಲ್ಲದೆ ಅವರು ಟೈಲರ್ ಕೆಲಸನ ಕಳೆದಿರ್ತಾರೆ. ಆಕ್ಚುಲಿ ಅವರು ಈ ಕಾಜ ಬಟನ್ ಅನ್ನೋ ಒಂದು ಮಿಷನ್ ಇಟ್ಕೊಂಡು ಅವರು ಈಗ ಸಿಟಿಯಲ್ಲಿರೋ ಎಲ್ಲ ಟೈಲರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ತಗೊಂಡು ಅಲ್ಲಿ ಮಾಡಿಕೊಡ್ತಾರೆ ಸರ್ ಅದನ್ನು. ಅದು ಬಂದಿರೋದು ನಮ್ಗೆ ಅನುಕೂಲ ಸರ್, ಇಲ್ಲಾಂದ್ರೆ ಕೈಯಿಂದ ಮಾಡ್ಬೇಕಾಗಿಲ್ಲ. ನಿಮಗೆ ಕಷ್ಟ ಇರ್ತದೆ? ಭಾಳ ಕಷ್ಟ ಇತ್ತು ಸರ್. ನಾವು ಮುಂಚೆ ಎಲ್ಲ ಕೈಯಿಂದ ಮಾಡ್ತಾ ಇದ್ವಿ, ಕೈಯಿಂದ ಮಾಡಿದೆ, ತುಂಬ ಸಮಯ ತಗೊಂತು. ಈಗ ಅದನ್ನು ಉಪಯೋಗ ಆಯಿತು. ಹ್ಞೂ ಸರ್. ಈಗ ಅಂದರೆ ಟೈಲರಿಂಗ್ ವೃತ್ತಿಯನ್ನು ಸುಮಾರು ವರ್ಷಗಳಿಂದಲೂ ಮಾಡ್ತಾ ಬಂದಿದ್ರಿ? ಹೌದು ಸರ್. ಹೌದಾ? ಈಗ ಕೃಷಿ ನಿಮ್ಮ ತಂದೆ ಕಾಲದಿಂದಲೂ ಇದೆ? ಹೌದು ಸರ್, ಹೌದು ಹೌದು. ನಿಮಗೆ ಅಲ್ಲಿ ತುಂಬ ಹೆಚ್ಚು ಆದಾಯ ಇದೆ, ಚೆನ್ನಾಗೇ ಇದೆ, ಅಂದರೆ ಟೈಲರಿಂಗ್ ಆದಾಯ ಚೆನ್ನಾಗಿದೆ. ಕೃಷಿಯಲ್ಲಿ ನೀವು ತೊಡ್ಕೊಳ್ಳುವಂಥ ಕಾಲಘಟ್ಟ ಅನಿವಾರ್ಯತೆ ಇತ್ತ ಅಥವಾ ಹೇಗೆ? ಅನಿವಾರ್ಯತೆ ಅಂದರೆ ಸರ್, ಮತ್ತೆ ಈಗ ನಮ್ಮ ತಂದೆಯವರು ತೀರೋದ್ರು ಸರ್, ತೀರೋದ್ರು. ಈಗ ಮತ್ತೆ ಅದು ಭೂಮಿ ಮತ್ತು ನಾವು ಎಲ್ಲ ಬೇರೆಯವ್ರಿಗೆ ಕೊಡಬೇಕು. ಜನ ಮಕ್ಕಳು ನೀವೆಲ್ಲ ಸರ್? ನಾವು ಇಬ್ಬರು ಸರ್, ಅಣ್ಣ ತಮ್ಮಳು. ನೀವು ದೊಡ್ಡವರ ಚಿಕ್ಕವರ? ಸರ್ ನಾನು ದೊಡ್ಡನು, ನಮ್ಮ ತಮ್ಮ ಬಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ. ಅನಿವಾರ್ಯವಾಗಿ ಇದು ನಿಮ್ಮ ಜವಾಬ್ದಾರಿ? ಹೌದು ಸರ್, ಹೌದು ಹೌದು, ಅನಿವಾರ್ಯವಾಗಿ. ಕೃಷಿ ನಿಮಗೆ ಅನಿವಾರ್ಯ ಅದು? ಯಾಕೆ ಅನುಭವನೂ ಇತ್ತಲ್ಲ ಸರ್, ನಮ್ಮ ತಂದೆ ಜೊತೆಗೆ ಹೋಗ್ತಾ ಇದ್ದೆ ನಾನು, ಅದ್ರ ಅನುಭವನೂ ಇತ್ತಲ್ಲ, ಹಂಗಾಗಿ ಅದನ್ನು ಮಾಡೋಣಂತೇಳಿ ನಾನು ಅದನ್ನು ಮಾಡ್ತಾ ಇದ್ದೀನಿ, ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ ಸರ್ ನಾನು. ಓಹೋ, ಏನೇನು ಬೆಳೀತಾ ಇದ್ರಿ? ನಮ್ಮ ತಂದೆ ಇರುವಾಗ ನೆಲ್ಲು ಬೆಳೀತಾ ಇದ್ವಿ ಸರ್, ನೆಲ್ಲು ಬೆಳೀತಾ ಇದ್ರು. ಆಮೇಲೆ ಸರ್ ಅವಾಗ ಹೆಂಗಿತ್ತಂದ್ರೆ, ಒಂದು ಪೀಕ್ ನೆಲ್ಲು, ಆಮೇಲೆ ಶೇಂಗಾ, ಆಮೇಲೆ ಭೂಮಿ ಆರ್ಬಿಡ್ತಾ ಇದ್ವಿ. ಹೌದು. ಆಮೇಲೆ ಕಬ್ಬು ಆಗ್ತಾ ಇದ್ವಿ ಸರ್. ಈಗ ಈಗ ಹೌದು ಹೌದು ಸರ್, ರೊಟೀನ್ ಆಗ್ತಿತ್ತು, ಆಗ್ತಾ ಇದೆ ಸರ್. ಈಗ ನಾನು ಮಾಡ್ತಾ ಇರುವಾಗ ನನಗೆ ಈ ನನ್ನ ಕೈ ಕೆಲಸಕ್ಕೆ ಅನುಕೂಲ ಆಗೋ ಸಲುವಾಗಿ ಈ ನೆಲ್ಲು ಈ ಶೇಂಗಾ ಬಿಟ್ಬಿಟ್ಟಿವಿ ಸರ್ ನಾವು. ಯಾಕಂದ್ರೆ ಅದು ತುಂಬ ಕಾಳಜಿ, 24 ಗಂಟೆ ಅಲ್ಲಿ ಇರಬೇಕಾಗತ್ತೆ. ಶೇಂಗಾ ಹಾಕಿದ್ರಂತ 24 ಗಂಟೆ ಅಲ್ಲಿ ಇರಲೇಬೇಕು ಸರ್ ಅಲ್ಲಿ. ಹೌದು. ಕಾಯಿ ಬಿಡೋ ಟೈಮಲ್ಲಿ ನನಗೆ ಅದು ಆಗಲ್ಲ ಅಂತೇಳಿ ನಾನು ಈಗ ಕಬ್ಬು ಬೆಳೆ ಒಂದು ಪ್ರಯತ್ನದಾಗ ಇದ್ದೀನಿ ಸರ್. ನಾನು ಅದನ್ನೇ ಬೆಳೀತಿದ್ದೀನಿ. ಎಷ್ಟು ವರ್ಷದಿಂದ ಕಬ್ಬು ಬೆಳೀತಿದ್ರಿ? ಸರ್ ನಾನು ಒಂದು 20 ವರ್ಷದಿಂದ ಬೆಳೀತಿದ್ದೀನಿ ಸರ್ ನಾನು. ಹೌದು ಸರ್. ಕಬ್ಬಿನ ತಳಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ? ಸರ್ ನಾನು ಇದು ಒಂದು ಹೇಳಕ್ ಇಷ್ಟಪಡ್ತೇನೆ ಸರ್, ನಮ್ಮ ತಂದೆಯ ಕಾಲದಲ್ಲಿ, ಹಳೆ ಕಾಲದಲ್ಲಿ ಅವಾಗ ಜವಾರಿ ಕಬ್ಬು ಅಂತ ಬರ್ತಾ ಇತ್ತು ಸರ್. ಅದರಿಂದ ತಯಾರಾದ ಬೆಲ್ಲ ಒಳ್ಳೆ ಗುಣಮಟ್ಟದ ಬೆಲ್ಲ ಸರ್ ಅದು. ಅದು ಹೋಯ್ತು. ಆಮೇಲೆ ಲಕ್ಕವಳಿ ಅಂತ ಬರ್ತಾ ಇತ್ತು ಸರ್, ಲಕ್ಕವಳಿ, ಲಕ್ಕವಳಿ ಕಬ್ಬು ಅಂತ ಬರ್ತಾ ಇತ್ತು ಸರ್. ಆಮೇಲೆ ಅನಕಾಪಲ್ಲಿ ಅಂತ ಬರ್ತಾ ಇತ್ತು ಸರ್. ಹೌದಾ? ಹೌದು ಸರ್, ಅದು ನಮ್ಮ ತಂದೆಯ ಕಾಲಕ್ಕಿತ್ತು. ಅದು ಕ್ರಮೇಣ ಹೋಯ್ತು. ಈಗ ನೋಡಿ ಸರ್, ಹೆಂಗಂದ್ರೆ ಈಗ ನಮ್ಮ ಹೊಸಪೇಟೆ ಭಾಗ ಏನಾಗಿತ್ತು ಅಂದರೆ, ಈಗ ನಾವು ಇಲ್ಲಿ ಈ ನಮ್ಮ ಸಕ್ಕರೆ ಕಾರ್ಖಾನೆ ಮುಚ್ಚಿರೋದಕ್ಕೋಸ್ಕರ, ಇಲ್ಲಿ ಸಕ್ಕರೆ ಕಾರ್ಖಾನೆ ಮುಚ್ಚಿರೋದಕ್ಕೋಸ್ಕರ ನಾನಾ ಥರ ತಳಿಗಳು ಬೆಳಿಬೋದು ನಾವು. ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಇಲ್ಲ ಅಂತ ಅನ್ನೋ ಸಲುವಾಗಿ ಗಾಣಕ್ಕೆ ಯಾವುದು ಅನುಕೂಲನೋ ಆ ತಳಿ ಬೆಳೆಯುವ ಒಂದು ಪರಿಸ್ಥಿತಿ ಅನಿವಾರ್ಯ ಬಂದ್ಬಿಟ್ಟಿದೆ ಸರ್. ಅನಿವಾರ್ಯನೇ ಸರ್ ಅದು. ಬೇರೆದ್ ಬೆಳೆದ್ರೆ ನೋಡ್ರಿ, ಕೆಲವೊಂದು ಬೆಳೆದ್ರೆ ಫ್ಯಾಕ್ಟ್ರಿಯವ್ರು ತಗೊಂತಾರ, ಕೆಲವೊಂದು ತಳಿನ ಗಾಣದವ್ರು ತಗೊಳಲ್ಲ ಸರ್. ಈಗ ಹೌದು, ಫ್ಯಾಕ್ಟ್ರಿ ತಗೊಂಡ್ರೆ ಗಾಣದವ್ರು ತಗೊಳಲ್ಲ, ಯಾಕಂದ್ರೆ ಅವ್ರಿಗೆ ಬೆಲ್ಲ ಆಗಲ್ಲ. ಈಗ ಏನ್ ಮಾಡಿಬಿಟ್ರೆ ಫ್ಯಾಕ್ಟ್ರಿ ಮುಚ್ಚಿ ಹೋಯ್ತಾರ. ಹೌದು. ಆ ಒಂದು ತೊಂದರೆಗೋಸ್ಕರ ಈಗ ಯಾವುದು ಗಾಣಕ್ಕೆ ಉಪಯೋಗನ ತಳಿ ಬೆಳೀತಾ ಇದೀವಿ ಸದ್ಯ. ಈಗ ನಾವು ಇದಕ್ಕೂ ಮುಂಚೆ ನೋಡಿ ಸರ್, 617 ಅಂತ ಅಂತಿತ್ತು. ಅದು ಕ್ರಮೇಣ ಅದು ಹೋಯ್ತು ಸರ್. ಅದಾದ ನಂತರ ಆಮೇಲೆ ಬೆಳ್ಳದರಾಜ ಅಂತ ಬಂತು ಸರ್. ಈಗ ಒಂದು 2-3 ವರ್ಷಗಳಿಗೆ ಹಾಕಿದ್ವಿ ಸರ್ ಅದನ್ನ. ಅದು ರಿಕವರಿ ಕಡಿಮೆ ಬರ್ತಾ ಇತ್ತು. ಈಗ ಜೈ ಭೀಮ್ ಅಂತ ಹಿಡಿದೀವಿ ಸರ್. ಜೈ ಭೀಮ್ ಅಂತ ಹಿಡಿದೀವಿ ಸರ್. ಈಗ ಅದನ್ನ ಸದ್ಯ ಹಾಕಿವಿ ಸರ್. ಈಗ ಅದನ್ನ ಸದ್ಯ ಅದನ್ನ ಜೈ ಭೀಮ್ ತಳಿ ಇಲ್ಲಿಗೆ ಪರಿಚಯವಾಗಿ ಎಷ್ಟು ವರ್ಷಗಳಾಯ್ತು? ಈಗ ಸುಮಾರು 1-2 ವರ್ಷದಿಂದ ಆಗಿದೆ ಸರ್. ಅದು ಆಗಿದೆ. ಅದು ಹೇಳ್ದ ಸರ್, ಅವಾಗ ಎರಡಕ್ಕೂ ಆಗ್ತಿತ್ತು ಸರ್. ಗಾಣಕ್ಕೆ ತಗೊಂಡಿಲ್ಲ ಅಂದರೆ ನಮಗೆ ಫ್ಯಾಕ್ಟ್ರಿ ಹೋಗ್ತದನ್ನೋ ಧೈರ್ಯ ಇತ್ತು ಸರ್. ಆಮೇಲೆ ಸ್ವಲ್ಪ ಕಬ್ಬು ಸುಮಾರು ಆಯ್ತು ಅಂದ್ರೂ ಫ್ಯಾಕ್ಟ್ರಿಗೆ ಹೋಗ್ತಾ ಇತ್ತು ಸರ್. ಸ್ವಲ್ಪ ರೋಗ ಬಿದ್ದಿರೋದಾಗಿರ್ಬೋದು, ಸ್ವಲ್ಪ ಏನಾದರೂ ಅಡೆತಡೆ ಇತ್ತಪ್ಪ ಅಂದ್ರದಕ್ಕೂ ಫ್ಯಾಕ್ಟ್ರಿಯವ್ರು ತಗೊಂತ ಇದ್ರು ಸರ್, ತೊಂದರೆ ಇದ್ದಿಲ್ಲ. ಈಗ ಆ ಫ್ಯಾಕ್ಟ್ರಿಯವ್ರು ತಗೊಳ್ಳೋ ಕಬ್ಬು ಈಗ ಗಾಣದವ್ರು ತಗೊಳ್ಳಲ್ಲ ಸರ್. ಈಗ ಗಾಣದವ್ರಿಗೆ ಯಾವ ತಳಿ ಬೇಕೋ ಅನ್ನೋದನ್ನೇ ನಾವು ತಲೆಗಿಟ್ಕೊಂಡು ಬೆಳಿಬೇಕಂತ ಪರಿಸ್ಥಿತಿ. ಜೈ ಭೀಮ ನಿಮ್ಮ ಗಾಣಕ್ಕೆ ಉಪಯುಕ್ತವಾಗಿದೆ? ಹೌದು ಸರ್, ಬರ್ತದೆ. ಎಲ್ಲ ಬರ್ತದೆ ಸರ್. ಇಳುವರಿ ಚೆನ್ನಾಗಿ ಬರ್ತದೆ ಜೈ ಭೀಮಿಂದ? ಬರ್ತದೆ ಸರ್. ಕೆಲವೊಂದು ಭೂಮಿಯಲ್ಲಿ ನಮ್ಮ ಭೂಮಿ ಸ್ವಲ್ಪ ಮೊಸರು ಭೂಮಿ ಅಂತ ಸರ್. ಮೊಸರು ಭೂಮಿ ಅಂದ್ರೆ ಮರಳು ಮಿಶ್ರಿತ. ಮರಳು ಮಿಶ್ರಿತ ನಾವು ಸಾಮಾನ್ಯವಾಗಿ ನಮ್ಮ ಆಡುಭಾಷೆಗೆ ಮೊಸರು ಭೂಮಿ ಅಂತ. ಮೊಸರು ಭೂಮಿ ನಮ್ದು ಒಂದು 40 ಟನ್ ಆಗ್ಬೋದು ಸರ್ ಅಷ್ಟೇ. ಒಂದು ಎಕರೆಗೆ ಒಂದು 40 ಟನ್ ಒಂದು ಎವರೇಜ್. 40 ಭೂಮಿ ಅಷ್ಟು ಅಲ್ಲ ನಮ್ದು. ಅಲ್ಲ ಈ ಕಡೆ ಹಂಪಿ ಮಗನೆ ಅಂತಾರೆ ಸರ್, ಆ ಕಡೆ ಒಂದು 50 ಮೇಲೆ ಹೋಗ್ತದೆ ಸರ್. 50-60 ಆಗುತ್ತೆ. ನಮ್ದು ಸ್ವಲ್ಪ ಎರೆ ಭೂಮಿ ಅಂತೀವಿ, ಇಲ್ಲಿ ಮೊಸರು ಭೂಮಿ ಅಂತೀವಿ ನಮ್ಮ ಭಾಗದಾಗ. ಸ್ವಲ್ಪ 40 ಬೆಳಿಬೋದು ಸರ್ ಆರಾಮಾಗಿ. 40 ಬೆಳಿಬೋದು. ಈಗ ನೀವು ಎಷ್ಟು ಎಕರೆಯಲ್ಲಿ ಕಬ್ಬನ್ನು ಇದು ಮಾಡ್ತಿದ್ರಿ ಸರ್? ಈಗ 2 ಹಾಕಿವಿ ಸರ್. 2 2 ಪೂರ ಅದನ್ನೇ ಬೆಳಿತೀರಿ? ಹೌದು ಸರ್. ಬೇರೆ ಏನು ಬೆಳೆಯಲ್ಲ ನೀವು ಇದರಲ್ಲಿ? ಇಲ್ಲ ಸರ್, ಈಗ ನನ್ನ ಅದೇ ಹೇಳ್ದೆ, ನನ್ನ ಕೆಲಸಕ್ಕೆ ನಾನು ಈಗ ಎರಡು ಮ್ಯಾನೇಜ್ ಮ್ಯಾನೇಜ್ ಮಾಡೋಕೆ ನಾನು ಕಬ್ಬೇ ಆಯ್ಕೆ ಮಾಡಿದ್ದೀನಿ ಸರ್. ನಾನು ಕಬ್ಬಿಗೆ ರೈತರು ಅಂದರೆ ಸಂಪರ್ಕ ಕಮ್ಮಿ ಇದ್ರೂ ನಡೀತದೆ? ಹೌದು ಸರ್, ಹೌದು ಸರ್. ಸರ್ ಈಗ ಅದು ಬೋದೊಡ್ದ್ಮೇಲೆ ಕೆಲಸ ಇರಲ್ಲ ಸರ್ ಅಲ್ಲಿ. ಆರಂಭದಲ್ಲಿ ಒಂದು ಸ್ವಲ್ಪ ಕೆಲಸ? ಹೌದು ಸರ್, ಪ್ರಾರಂಭದಲ್ಲೇ ಸ್ವಲ್ಪ ಕೆಲಸ ಇರುತ್ತೆ. ಏನೇನು ಸ್ಟಾರ್ಟಿಂಗ್ಲಿಂದ ಏನೇನು ಕೆಲಸ ಇರ್ತದೆ ಸರ್? ನಾವು ಭೂಮಿಗೆ ಸ್ವಲ್ಪ ಒಂದು 1-2 ಆರ್ಬಿಟ್ಟಿರ್ತೀವಿ ಸರ್. ಈಗ ಡಿಸೆಂಬರು ಹಂಗೆ ನಾವು ಡಿಸೆಂಬರ್ ಜನವರಿ ಬಿತ್ತೋ ಒಂದು ಇದ್ರಾಗ ಇರುತ್ತೆ ಸರ್ ಡಿಸೆಂಬರ್ನಲ್ಲಿ. ಅದಕ್ಕೆ ಮುಂಚೆ ಸ್ವಲ್ಪ ಆರ್ಬಿಟ್ಟಿರ್ತೀವಿ ಭೂಮಿನ. ಪೂರ್ವ ಸಿದ್ಧತೆ ಅಂದರೆ ಒಂದು 2.5 ಮಡಿಕೆ ಅಂತ ಹೊಡಿತೀವಿ ಸರ್ ಫಸ್ಟ್. 2.5 ಮಡಿಕೆ ಹೊಡೆದ ನಂತರ ಒಂದು ಆಮೇಲೆ ಇಟ್ಟಿಲ್ಲರ್ ಅಂತ ಹೊಡಿತೀವಿ ಸರ್. ಅದೆಲ್ಲ ಹದಾಕ ಸರ್ ಲೇಬಲ್ ಆಗೋದು. ಆಮೇಲೆ ಬೋದ್ ಮಾಡಿಬಿಡೋದು. ಬೋದ್ ಮಾಡಿಬಿಟ್ಟು ಒಂದು ಬೀಜಕ್ಕೆ ನಾವು ಹುಡುಕ್ತೀವಿ ಸರ್ ಯಾವ ಒಂದು ಗದ್ದೆಯಲ್ಲಿ ಚೆನ್ನಾಗಿ. ಯಾಕಂದ್ರೆ ಬೀಜನೇ ಮುಖ್ಯ ಅಲ್ಲ ಸರ್. ಬೀಜ ಮುಖ್ಯ ಅಂದರೆ ಮುಂದೆ ಪೈರು ಚೆನ್ನಾಗಿ ಬರ್ತದೆ. ಹುಡುಕ್ತೀವಿ ಅದು. ನಾವು ಇವತ್ತು ಸದ್ಯ ಇವತ್ತಿನ ದಿನದ ಖರೀದಿ ಮಾಡ್ತಿದ್ವಿ ಅಂದರೆ ಇವತ್ತು ರೇಟ್ ಏನಿರ್ತೈತೆ ಗಾಣದ ರೇಟ್, ಅದಕ್ಕಿಂತ ಒಂದು 300-400 ರೂಪಾಯಿ ಒಂದು ಟನ್ಗೆ ಜಾಸ್ತಿ ಕೊಡ್ಬೇಕು ಸರ್. ಯಾಕಂದರೆ ಅವರು 7-8 ತಿಂಗಳ ಕಂಪ್ನಿ ನಮಗೆ ಕೊಡ್ತಾರೆ, ಅವ್ರಿಗೂ ರಿಕವರಿ ಕಡಿಮೆ ಆಗ್ಬಿಡ್ತಾರೆ ಸರ್. ಅದು ನಮಗೆ ಬೀಜಕ್ಕೆ ಆ ಟೈಮ್ ಅಷ್ಟೇ ತಿಂಗಳಲ್ಲಿ ಬೆಳೆದಿರೋ ಕಬ್ಬೆ ಬೇಕು ಸರ್ ನಮಗೆ, ಅದನ್ನು ಆಯ್ಕೆ ಮಾಡ್ತೀವಿ. ಚೆನ್ನಾಗಿ ಬಂದಿರೋ ಕಬ್ಬನ್ನು ಹುಡುಕ್ತೀವಿ, ಕೇಳ್ತೀವಿ ಅವರಿಗೆ, ಕೊಡ್ತಾರೆ. ಎಕರೆಗೆ ಒಂದು 3 ಟನ್ ಕಬ್ಬೆ ಬೇಕಾಗುತ್ತೆ ಸರ್. ಅದು 3 ಟನ್ ಈಗ ನೀವು ಬೀಜ ತುಳಿಯೋದಕ್ಕಾಗಿ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ. ಹೌದು ಸರ್. ಕುಳೆ ಬಿಟ್ಟಿದ್ದಂಥದ್ರಲ್ಲಿ ಚೆನ್ನಾಗಿರ್ತದೋ? ಇಲ್ಲ ಸರ್, ತುಳಿದಿದ್ರಲ್ಲೇ ತಗೊಂಬರ್ತೇವೆ. ಕುಳೆ ಬಿಟ್ಟಿರಲ್ಲ ಅಷ್ಟಿರಲ್ಲ, ಚೆನ್ನಾಗಿ ಬರಲ್ಲ. ತುಳಿದ ಬೀಜನೇ ಗೊತ್ತಿದ್ದಾರೆ, ತುಳಿದಿದ್ದು ಕುಳೆ ಒಂದು ಗೊತ್ತಾಗ್ಬಿಡುತ್ತೆ. ಫಸ್ಟ್ ತುಳಿದಿರೋ ಬೀಜನೇ ತರ್ತೀವಿ ಸರ್. ಅದು ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರ? ಅದು ಗೊತ್ತಾಗ ಸರ್ ಅಲ್ಲಿ ಕುಳೆವದೇ ಬೇರೆ, ಕುಳೆ ಬಡ್ಡಿ ಹೊಡೆದಿರೋದು ಸರ್. ಹೌದಾ? ಹೌದೌದು. ತುಳಿದಿದ್ದೆ ಬೇರೆ, ಅದು ತುಳಿದಿದ್ದ ದಿನ ಫ್ರೆಶ್ ಆಗಿರೋ ದಿನ ಬಡ್ಡಿ ಬಂದಿರೋದು ಸರ್. ಅದು ಕುಳೆವಾದ್ರೆ ಆಲ್ರೆಡಿ ಬಡ್ಡಿ ಹೊಡೆದಿರೋದು, ಬೇಕಾದಷ್ಟು ಕಾಣುತ್ತೆ ಅಲ್ಲಿ ಹಳೆ ಬೇರೆ ಕಾಣ್ತಾ ಇರ್ತದೆ ಸರ್. ಅದ್ರಾಗ ಸಾಮಾನ್ಯ ಆ ಥರ ಯಾರು ಮೋಸ ಮಾಡಲ್ಲ, ಮಾಡಲ್ಲ, ಗೊತ್ತಾಗತ್ತೆ. ಹಂಗ 3 ಟನ್ ಬೇಕಾಗುತ್ತೆ ಸರ್. ಅದ 3 ಟನ್ 3 ಟನ್ ಸಾಕು. ಹೌದು ಸರ್, ಹೌದು ಸರ್. ಅವು 3 ಕಣ್ಣು ಅಂತೇಳಿ ಗೆಣ್ಣು ಅಂತೀವಿ, ಅದನ್ನ ಕಟ್ ಮಾಡ್ತೀವಿ 3 ಗೆಣ್ಣು ಬರಂಗ. ಅದಕ್ಕೇನಾದ್ರೂ ಉಪಚಾರ ಯಾವ್ದೋ ರಾಸಾಯನಿಕದಲ್ಲಿ? ಆತರ ಏನ್ ಮಾಡಲ್ಲ, ಆತರ ಏನ್ ಮಾಡಲ್ಲ. ಆತರ ಮಾಡ್ಕೊಂಡ್ರೆ ಖರ್ಚು ಸಾಕಷ್ಟು ಆಗ್ತದೆ ಸರ್. ಆತರ ಏನ್ ಮಾಡಲ್ಲ, ಸಾಮಾನ್ಯವಾಗಿ ನಾವು ತರ್ತೀವಿ, ತಂದು ಒಂದು 3 ಕಣ್ಣು ತರ ಗೆಣ್ಣು ಕಡಿತಾರೆ ಸರ್. ಅದನ್ನ ಸಾಮಾನ್ಯವಾಗಿ ಅಲ್ಲಿಗೆ ಅದು ಕಟ್ ಆಗ್ತದೆ, ಅದು 3 ಒಂದು 4 ಬರ್ಬೋದು, ಇಲ್ಲ ಒಂದೊಂದು ಗಣ್ಣು 2 ಕಣ್ಣು ಬಂದಿರ್ಬೋದು. ಅವು ಬೋದಂತ ಮಾಡಿರ್ತಾವಲ್ಲ ಸರ್ ಇಲ್ಲಿ, ಅದನ್ನ ಅರಿವು ಬಿಡ್ತೀವಿ ಸರ್. ಎಲ್ಲ ಲೈನಾಗಿ ಇಟ್ಕೊಂಡು ಹೋಗಿ ಸ್ವಲ್ಪ ವೇಟ್ ಕಡಿಮೆ ಇರೋರ ಹತ್ರ ತುಳಿಸಿ, ಯಾಕಂದ್ರೆ ತೂಕ ಜಾಸ್ತಿ ಮನುಷ್ಯರಾದ್ರೂ ಒಳಗೆ ಹೋಗ್ಬಿಡ್ತಾರೆ ಸರ್. ಒಳಗೆ ಹೋಗ್ಬಿಡ್ತಾರೆ. ಹುಡುಗರಾಗಿರ್ಬೋದು ಇಲ್ಲ ವಯಸ್ಕರ ಆದರೂ ಸ್ವಲ್ಪ ವೇಟ್ ಕಡಿಮೆ ಇರೋರನ್ನ ಕರ್ಕೊಂಡೋಗಿ ತುಳಿಸ್ತೀವಿ ಸರ್. ಕಬ್ಬು ತುಳಿಯೋದಕ್ಕೂ ಸಹಿತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದು ಸರ್, ವೇಟ್ ಇರೋ ಮನುಷ್ಯ ಆದ್ರೆ ಬೀಜ ಒಳಗೆ ಹೋಗ್ಬಿಡ್ತಾರೆ ಸರ್, ಮೊಳಕೆ ಬರಲ್ಲ ಸರ್ ಸರಿಯಾಗಿ. ಹಂಗಾಗಿ ವೇಟ್ ಕಡಿಮೆ ಇರೋರು ಮಕ್ಕಳನ್ನ ಸಾಮಾನ್ಯ ಸಣ್ಣ ಒಂದು 15-16 ವರ್ಷ ಹುಡುಗರು ಸ್ವಲ್ಪ ವೇಟ್ ಕಡಿಮೆ ಇರ್ಬೋದು, ಹುಡುಗರು ಇರ್ತಾರ ಅಂತವ್ರು ಅದನ್ನ ಆಯ್ಕೆ ಮಾಡಿ ಕರ್ಕೊಂಡು ಹೋಗ್ಬೇಕು ಸರ್. ನೀವು ಹೇಳ್ದಂಗ, ಯಾಕಂದ್ರೆ ತೂಕ ಇದ್ದ ಹುಡುಗರು ಕರ್ಕೊಂಡು ಹೋದ್ರೆ ಒಳಗೆ ಹೋಗ್ಬಿಡ್ತಾರೆ, ಅದು ಬರಲ್ಲ, ಅದು ಬರಲ್ಲ, ಅದು ವೇಸ್ಟ್. ಆ ಗಣ್ಣು ವೇಸ್ಟ್ ಆಗತ್ತೆ, ಹೋಗ್ ಬೀಜ ಅಂತ ಮತ್ತೆ ಬೇರೆ ಇರ್ಬೇಕು ಒಳಗೆ. ಹಾ ಸರ್, ಒಂದು ಅರ್ಧ ಅಡಿ ಹಂಗೆ ಹೋದ್ರೆ ಸಾಕು ಸರ್. ಅದು ಅದಕ್ಕೂ ಜಾಸ್ತಿ ಹೋಗ್ಬಿಟ್ರೆ ಸ್ವಲ್ಪ ಬರಲ್ಲ, ಅದು ಬರಲ್ಲ, ಹೋಗ್ಬಿಡ್ತಾರೆ ಸರ್. ಹೋಗ್ಬಿಡ್ತಾರೆ ಜಾಸ್ತಿ ವೇಟ್ ಆಗಿಬಿಟ್ರೆ ಆ ಕಣ್ಣು ಕಿತ್ಕೊಂಡು ಹೋಗ್ಬೋದು. ಗಣ್ಣು ಅಂತೀವಿ ಕಳ್ಳ, ನಾವು ಸಾಮಾನ್ಯ ಕಣ್ಣು ಅಂತೀವಿ, ಆ ಕಣ್ಣು ಕಿತ್ಕೊಂಡು ಹೋಗ್ಬೋದು. ಕಬ್ಬು ತುಳಿಯೋಕೆ ಹ್ಞೂ ಸರ್ ಕೂಲಿ ಆಳುಗಳು ಇಲ್ಲಿ ಸಫಿಷಿಯಂಟಾಗಿ ಸಿಗ್ತಾರೆ? ಸಫಿಷಿಯಂಟ್ ಅಲ್ಲ, ಸಮಸ್ಯೆ ಇದೆ ಸರ್. ಅದರಲ್ಲೇ ನಾವು ಸಮಸ್ಯೆ ಪರಿಹಾರ ಹುಡ್ಕೊಂಡು. ಹೆಂಗೆ ನೀವು ಕಾಂಟ್ರಾಕ್ಟ್ ಕೊಟ್ಬಿಡ್ತೀರಾ ಹೇಗೆ ಕಬ್ ತುಳಿಯೋದು? ಹೌದು ಸರ್, ಹೌದು ಸರ್, ಹೌದು ಸರ್. ಏನು ಕೂಲಿ ಲೆಕ್ಕ? ಕೂಲಿ ಲೆಕ್ಕನೂ ಕೊಡ್ತೀವಿ ಸರ್. ಕೂಲಿ ಲೆಕ್ಕನೂ ಕೊಡ್ತೀವಿ. ಇಲ್ಲ ಒಂದು ಎಕರೆಗೆ ತುಳಕ್ಕೆ ಇಷ್ಟ ಅಂತ ಕೇಳ್ತಾರೆ, ಒಂದು 4-5 ಹುಡುಗರು ಹಂಗೆ ಬರ್ತಾವ, ಅದ್ರ ನಾವು ಇಷ್ಟು ಕೊಟ್ಬಿಡಪ್ಪ, ನಾವು ತುಳಿದು ಹೋಗ್ಬಿಡ್ತೀವಿ ಅಂತಾರೆ. ಆಯ್ತು ಅಂತೇಳಿ ಕೊಟ್ಬಿಡ್ತೀವಿ, ತುಳಿದು ಹೋಗ್ಬಿಡ್ತಾರೆ ಸರ್. ಕಬ್ಬು ತುಳಿಯೋ ಪ್ರಕ್ರಿಯೆ ಮುಗಿದ್ಮೇಲೆ ಏನೇನು ಕೆಲಸ ಶುರು ಆಗ್ತದೆ ಸರ್? ಕಬ್ಬು ಬೀಜ ತುಳಿದ ಮೇಲೆ ಒಂದು 3-4 ದಿವಸ ಆದಮೇಲೆ ಮಳೆ ನೀರನ್ನು ತಂದು ಹರಿಸ್ತೀವಿ ಸರ್. ನಾವು ಮಳೆ ನೀರು ಅಂದರೆ ಲೈಟಾಗಿ ಬಿಡ್ತೀವಿ, ಅಂದರೆ ಪ್ರೆಜರಿಂದ ನೀರನ್ನು ಬೂದಿಗೆ ಬಿಡಲ್ಲ. ಯಾಕಂದರೆ ಮಣ್ಣು ಆ ಕಣ್ಣಿನ ಮೇಲಿರೋ ಮಣ್ಣು ಕಿತ್ಕೊಂಡು ಹೋಗ್ಬಿಡ್ತದೆ ಸರ್. ಲೈಟಾಗಿ ಹರಿಯೋ ಥರ ಅದಕ್ಕೆ ನಾವು ಮಳೆ ನೀರು ಅಂತೀವಿ ಸರ್. ನಾವು ಸಾಮಾನ್ಯವಾಗಿ ಬೇರೆ ನಿಂತು ಕಬ್ಬಿಗೆ ಪ್ರೆಜರಾಗಿ ಜಾಸ್ತಿ ಪ್ರಮಾಣದಾಗ ಹರಿಸ್ತೀವಿ, ಅದಕ್ಕೆ ಹಂಗಾರೆ ಸರ್. ಅದರ ಲೋ ಪ್ರಮಾಣದಾಗ ಹರಿತಾ ಹೋಗ್ಬೇಕು ಅದು ಕಬ್ಬಿಗೆ, ಯಾಕಂದ್ರೆ ಮಣ್ಣು ಕಿತ್ಕೊಂಡು ಹೋಗ್ಬಿಡ್ತದೆ, ಬೀಜ ಮೇಲೆ ಬಂದ್ಬಿಡ್ತಾವ. ಹಂಗಾಗಿ ಆ ಮಳೆ ನೀರನ್ನು ತರಿಸ್ತೀವಿ ಸರ್. ಆಮೇಲೆ ಒಂದು 15 ಬಂದ್ರೆ ಸ್ವಲ್ಪ ಸ್ವಲ್ಪ ಮೊಳಕೆ ಕಾಣ್ತೈತಿ. ಒಂದು ತಿಂಗಳು ಹತ್ತತ್ರ ಆದಾಗ ಅದ್ರಾಗ ಏನಾದರೂ ಕಳೆ ಅಂತ ಖಂಡಿತ ನಮಗೆ ನಮಗೆ ಕಳೆ ತೆಗೆಸ್ಬೇಕು, ಇಲ್ಲ ಕಳೆ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಆಗಿನ ಟೈಮ್ನಾಗ ಲೇಬರ್ ಸಿಗಲಿಲ್ಲ ಅಂದ್ರೆ ಮತ್ತೆ ಮಾಮೂಲಿ ಔಷಧ ಹೊಡೆಯೋದೈತೆ, ಇಲ್ಲಾಂದ್ರೆ ಏನು ನಡೀತದೆ ಸರ್. ಕಳೆ ನಿಯಂತ್ರಣಕ್ಕೆ ರಾಸಾಯನಿಕ ಪೌಡರ್ ಇವ್ರಿ ಇದ್ರಲ್ಲಿ ಹಾಕ್ತಾರ ಅಂತ ಬೆಳೀತಾರೆ ಸರ್? ಕೆಲವೊಂದ್ಸಲ ಅನಿವಾರ್ಯತೆಯಿಂದ ಹಾಕ್ಬೇಕಾಗತ್ತೆ, ಈ ಲೇಬರ್ ತೊಂದರೆಯಿಂದ ಆಗ್ಬೇಕಾಗಿ, ಲೇಬರ್ ಸಿಗಲಿಲ್ಲ ಅಂದ್ರೆ ಇಲ್ಲಿ ಟೈಮ್ ಇರೋಕತಿ, ಆಮೇಲೆ ಶಾಂಪಲ್ ಹಾಕೋ ಟೈಮ್ ಹತ್ರ ಬರ್ತೈತಿ, ಅವೆಲ್ಲ ಸಮಸ್ಯೆಯಿಂದ ಒಂದ್ಸಲ ಅದಕ್ಕೂ ಮೊರೆ ಹೋಗ್ಬೋದು. ಇಲ್ಲಾಂದ್ರೆ ಲೇಬರ್ ಸಿಗಲಿ, ಲೇಬರ್ ಕಡೆಯಿಂದ ಮಾಡಿಸಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಸರ್ ಲೇಬರ್ ಕಡೆಯಿಂದ. ಅನಿವಾರ್ಯತೆಯಿಂದ ಮತ್ತೆ ಅಲ್ಲಿ ರಾಸಾಯನಿಕ ಮೊರೆ ಹೋಗ್ಬೇಕಾಗತ್ತೆ. ಕಳೆನಾಶಕಗಳನ್ನು ಬಳಸೋದ್ರಿಂದ ಕಬ್ಬಿನ ಮುಖ್ಯ ಬೆಳೆಗೆ ಏನಾದ್ರೂ ಸಮಸ್ಯೆ ಆಗ್ತದಾ? ಹೇಗೆ? ಅಷ್ಟೇನಾಗಲ್ಲ ಸರ್, ಆ ಒಂದು ಕ್ವಾಲಿಟಿ ಮೇಲೆ ತಯಾರು ಮಾಡಿರ್ತಾರೆ, ಅದ್ರ ಸ್ವಲ್ಪ ಎಫೆಕ್ಟ್ ಆಗಬಹುದು, ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಸ್ವಲ್ಪ ಅದು ಸ್ವಲ್ಪ ದಷ್ಟಪಟ್ಟೋಗಿ ಬಂದಿರ್ತದೆ ಮೊಳಕೆ. ಇದು ಕಳೆ ಅನ್ನೋದು ಇನ್ನೂ ಸಣ್ಣಗೆ ಲೈಟಾಗಿ ಇರುತ್ತಲ್ಲ ಸರ್, ಅದು ಹಂಗಾಗಿ ಅದು ಜಲ್ದಿ ಹೋಗ್ಬಿಡ್ತದೆ ಸರ್, ಹೋಗ್ಬಿಡ್ತದೆ. ಅದು ಒಂದು ತಿಂಗಳಲ್ಲಿ ಶಾಂಪಲ್ ಅಂತ ಹಾಕ್ತೀವಿ. ಕಳೆನಾಶಕ ಬಳಸಿದ ಮೇಲೂ ಮತ್ತೆ ಕಳೆ ಬರ್ತದೆ ಸರ್? ಬರ್ತದೆ, ಬರ್ತದೆ. ಇನ್ನೊಂದು ಹೆಂಗಂದ್ರೆ ಸರ್, ಈ ನೀರಾವರಿ ಭೂಮಿ ಈಗ ನೀವೇನು ಹೇಳಿದ್ರಲ್ಲ ಸಿಂಪಡಣೆ ಮಾಡಿದ್ಮೇಲೆ ಬರೋದಿಲ್ಲ, ಅದು ಪಂಪ್ಸೆಟ್ ನೀರಿಗೆ ಬರಲ್ಲ ಸರ್. ಅದು ಸಾಮಾನ್ಯವಾಗಿ ಜಾಸ್ತಿ ಬರಲ್ಲ. ಅದು ಪಂಪ್ಸೆಟ್ ನೀರು ಅಂದರೆ ಆಗಿಂದಾಗಲೇ ಭೂಮಿಯಿಂದ ಬಂದಿರೋ ಬೋರ್ ನೀರು ಮಾತ್ರ ಹೋಗ್ತದೆ. ಇದು ನಮ್ಮ ನೀರಾವರಿ ಭೂಮಿ ಅಲ್ಲ ಸರ್. ಈ ನೀರಿನಲ್ಲಿ ನಾನಾ ಥರದ ಬೀಜ ಮಿಕ್ಸ್ ಆಗಿ ಬಂದ್ಬಿಡ್ತಾವೆ ಸರ್, ಬಂದ್ಬಿಡ್ತಾವ. ನಾವು ವಾರಕ್ಕೆ ಒಂದ್ಸಲ ನೀರು ಹರಿಸ್ತಿರ್ತೀವಿ, ವಾರಕ್ಕೆ ಒಂದ್ಸಲ ಸಾವಿರಾರು ಬೀಜ ಅದ್ರ ಬರ್ತಾನೆ ಇರ್ತಾವ, ಅವು ಮತ್ತೆ ಮಳಿಗೆ ಹೊಡಿತಾನೆ ಇರ್ತಾವೆ ಸರ್. ಈ ನೀರಾವರಿಯಲ್ಲಿ ಇದು ಸಮಸ್ಯೆ, ಪಂಪ್ಸೆಟ್ನೆಲ್ಲ ಆ ಸಮಸ್ಯೆ ಕಡಿಮೆ ಬರಲ್ಲ, ಕಡಿಮೆ ಇರ್ತದೆ ಸರ್. ಕೆಲವೊಂದು ಫ್ಲೋರೈಡ್ ನೀರು ಇರ್ತಾವೆ, ಅವು ಕೆಲವೊಂದು ಫ್ಲೋರೈಡ್ ನೀರಿಗೆ ಕೆಲವೊಂದು ಬರಲ್ಲ, ಅಲ್ಲಿ ಬೀಜ ಆಗಲ್ಲ. ಇವು ಸಾಮಾನ್ಯ ಸಿ ನೀರು ತಾಯಿ ಹಾಳಿದ್ದಂಗ ನೀಟಾಗಿ ಕಳೆ ಬರ್ತಾವೆ ಸರ್ ಅವು. ಹ್ಞೂ ಸರ್. ಸರಿ, ಈಗ ಕಳೆ ನಿಯಂತ್ರಣ ಎಷ್ಟು ಸಲ ಮಾಡಿಸ್ತೀರಿ ನೀವು ಸರ್? ಅದೇ ಶಾಂಪಲ್ ಹಾಕಿದ್ರೆ ಒಂದು ಶಾಂಪಲ್ ಹಾಕಿ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಕಳೆ ತೋಗಿಸಿ ಸರ್, ಕಳೆ ಬಂದು ಆಮೇಲೆ ಬಂದೇ ಬರ್ತದೆ, ಯಾಕಂದ್ರೆ ಶಾಂಪಲ್ ಅಂತ ಹಾಕಿರ್ತಲ್ಲ ಆ ಒಂದು ಪವರಿಗೆ ಅದು ಸ್ವಲ್ಪ ಕಳೆ ಎಲ್ಲಿರೋದು ಬಂದ್ಬಿಡ್ತದೆ ಸರ್, ನೀರಿಗೆ ಬಂದಿದ್ದು ಕಳೆ ತೆಗಿಸ್ತೀವಿ. ಕಳೆ ತೆಗಿಸಿದ್ಮೇಲೆ ಒಂದು 3 ತಿಂಗಳ ಹತ್ತತ್ರ ಆದಮೇಲೆ ಸ್ವಲ್ಪ ಕಬ್ಬು ಒಂದು ಹಂತಕ್ಕೆ ಬರ್ತದೆ ಸರ್. ಅದು ಅವಾಗ ನಾವಿಲ್ಲಿ ಬೋದ್ ಅಂತೀವಿ ಸರ್, ಬೋದ್ ಹೊಡಿಬೇಕು ಅಂತೇಳಿ. ಅವಾಗ ಒಂದು 10-12 ಚೀಲ ಉಪ್ಪು ಹಾಕ್ತೀವಿ ಸರ್, ಯಾವುದೇ ಗೊಬ್ಬರ ಅಂತೇಳ ಕಾಂಪ್ಲೆಕ್ಸು ಯೂರಿಯಾ ಎನ್ ಪಿ ಕೆ ಅವೆಲ್ಲ ಏನಿರಲ್ಲ ಸರ್, ಕೆಲವೊಂದು ಬಡ್ಡೆ ಬೀಜ ಅಂತ ಬರ್ತಾವೆ. ಬಡ್ಡೆ ಬೀಜ ಅಂದರೆ ಕೆಲವೊಂದು ಮುಂಜಾಗ್ರತೆಯಾಗಿ ಅವು ಎಂಡೆ ಹುಳು ಅಂತಾರೆ ನೋಡಿ ಸರ್, ಆ ಎಂಡೆ ಹುಳು ಬರ್ದಂಗೆ ಕೆಲವೊಂದು ಬಡ್ಡೆ ಬೀಜ ಅಂತ ಬರ್ತಾವೆ ಸರ್. ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದೇ ಸಲ ಹಾಕಿಬಿಡ್ತೀವಿ ಸರ್, ಅದ್ರ ಜೊತೆಗೆ ಹಾಕಿಬಿಡ್ತೀವಿ. ಅದ್ರ ಜೊತೆಗೆ ಹಾಕಿ ಬೋದು ಹೊಡೆದ್ಬಿಟ್ರೆ ಅಲ್ಲಿಗೆ ಒಂದು 70% ಕೆಲಸ ಮುಗ್ದಂಗೆ ಸರ್, ಅದು ಮುಗ್ದಂಗೆ ಅದು. ಆನಂತರ ಮತ್ತೆ ಏನಾದರೂ ಕಲೆ ಇತ್ತು ಅಂದರೆ ತೆಗ್ಸೋದು, ಇಲ್ಲ ಮತ್ತೆ ಇನ್ನೊಂದು ತಿಂಗಳು ಹಂಗೆ ಬಿಟ್ಮೇಲೆ ಸ್ವಲ್ಪ ಒಗಡು ಬೆಳೆದ್ರೆ ಸರ್, ಒಗಡು ಅದು ಒಣಗಿರೋ ಒಗಡು ಆ ಥರ ಬಾಗಿರ್ತೈತೆ, ಅದನ್ನೆಲ್ಲ ಕಿತ್ಬಿಡೋದು ಸರ್. ಅದನ್ನು ಅದನ್ನು ಕಿತ್ತಿ ಅದರಿಂದ ಉಪಯೋಗ ಏನಂದರೆ, ಕಿತ್ತುಬಿಟ್ರೆ ಆ ಗೆಣ್ಣಿಗೆ ನೀಟಾಗಿ ಗಾಳಿ ಆಡ್ತದೆ ಸರ್, ಕಬ್ಬು ನೀಟಾಗಿ ಕಾಣ್ತೈತಿ, ಆಮೇಲೆ ಗಾಳಿನೂ ಆಡ್ತೈತಿ, ಪ್ಲಸ್ ಆಮೇಲೆ ಅದು ಬೆಳಗಾಗಿರುತ್ತೆ ಸರ್, ಒಣಗಿದ್ದು ಗರಿ ಅದು ಗೊಬ್ಬರವಾಗಿ ಮಾರ್ಪಾಡಾಕತ್ತೆ, ಮಣ್ಣಿಗೆ ಬಿದ್ದಮೇಲೆ ಅದು ಕೊಳೆತು ಬಿಡ್ತದೆ ಸರ್, ಅದು ಅದನ್ನು ಉಪಯೋಗ. ಆಮೇಲೆ ಗಣ್ಣು ನೀಟಾಗಿ ಬರ್ತದೆ ಸರ್, ಅದು ಎರಡಕ್ಕೂ ಅನುಕೂಲ ಅದು. ಆ ಥರ ಮಾಡಿ ಆಮೇಲೆ ಮತ್ತೆ ನೀರು ಹರಿಸೋದಂದೆ ಕೆಲಸ ಸರ್. ಅದಕ್ಕೆ ಅದಾದಮೇಲೆ ಹೆಚ್ಚು ಕೆಲಸ ಇರಲ್ಲ? ಇಲ್ಲ ಸರ್, ಭಾಳ ಕಡಿಮೆ. ಬರೀ ವಾರ ನಮ್ಮ ಒಂದು ಮೊಸರು ಭೂಮಿ ಒಂದು ವಾರಕ್ಕೊಂದು ಸಲ ನೀರು ಬೇಕೇ ಬೇಕು ಸರ್, ನೀರು ಬೇಕೇ ಬೇಕು. ಸೊ ಈ ಕಾರಣಕ್ಕಾಗಿ ಬಹುತೇಕ ರೈತರು ಕಬ್ಬಿ ಮೊರೆ ಹೋಗ್ತಾರೆ ಸರ್. ಇದೇ ಕಾರಣ ಕೆಲಸ ಮಾಡೋರು ಇಲ್ಲ. ಆಮೇಲೆ ಹೆಚ್ಚು ಈಗ ಬಾಳೆ ಆಗಿರ್ಬೋದು, ಅವಕ್ಕೆಲ್ಲ ಅಂದರೆ ಪದೇ ಪದೇ ಹೋಗ್ತಾ ಇರ್ಬೇಕು, ಪದೇ ಪದೇ ಲೇಬರ್ ನಂಟಿರ್ಬೇಕು, ಇವೆಲ್ಲ ಸಮಸ್ಯೆಯಿಂದ ಕಬ್ಬು ವೇಷ. ಆಮೇಲೆ ಹವಾಮಾನ ವೈಪರೀತ್ಯ ಏನಿದೆ ಸರ್, ಈಗ ಗಾಳಿ ಬಂತು ಮಳೆ ಬಂತು, ಈ ಎಫೆಕ್ಟ್ ಕಬ್ಬಿಗಿರಲ್ಲ ಸರ್, ಏನಿರಲ್ಲ, ಯಾವುದೇ ಇರಲ್ಲ ಸರ್. ಮಳೆ ಬರಲಿ ಏನೇ ಗಾಳಿ, ಎದ್ರು ಕಬ್ಬು ಬಿದ್ರ ಕಬ್ಬು ಅದು ಯಾವ್ದಿರೋದು ಅದು ಕಬ್ಬೆ ಸರ್, ಅದು ನಾಶ ಆಗಲ್ಲ. ಅದು ಕರಡಿ ಸಮಸ್ಯೆ ಇದೆ ಅಂತ ಹೇಳಿ. ಹೌದು ಸರ್, ಕರಡಿನೂ ಅದು ಇಲ್ಲಿ ನಮ್ಮ ಗದ್ದೆ ಇರೋ ಭಾಗದಾಗ ಸ್ವಲ್ಪ ಕಡಿಮೆ ಸರ್, ಈ ಬೆಟ್ಟದಂಚಿಗಿರೋ ಭೂಮಿಗೆ ಸ್ವಲ್ಪ ಕಡಿ ದೊಡ್ಡ ಮಟ್ಟದಲ್ಲಿ ನಾಶ ಮಾಡ್ತಾವ. ಆ ಲಾಸ್ ಮಾಡ್ತಾವೆ ಸರ್. ಅದು ತಿನ್ನೋದು ಒಂದೆರಡು ತಿಂದರೆ ಒಂದು 15-20 ಕಪ್ ಮುರಿತೇವೆ ಸರ್, ಮುರಿತಾವ. ಆ ಪ್ರಾಣಿ ಮತ್ತು ಅವು ಅದೇನಂತಂದ್ರೆ ಪ್ರಾಣಿಗಳ ಗುಣದಲ್ಲಿ ಮೇಲೆ ಮಾನವನದಕ್ಕಿಂತ ಕೀಳು ಅಂತಾರಲ್ಲ, ಮತ್ತು ಅವಕ್ಕೆ ಏನು ಗೊತ್ತಾಗಲ್ಲ, ಅವು ತಿನ್ನೋ ಒಂದು ಜಿಗ ಈ ಸಿಕ್ಕಪಟ್ಟೆ ತಕ್ಕಂಥ ಕೈಗೆ ಮೈಗೆ ಎಷ್ಟು ಸಿಗ್ತದೆ ಮುರಿದ್ಬಿಡ್ತದೆ ಸರ್. ಅದು ಮುರಿದು ತಿನ್ನೋದು ಕಡಿಮೆ. ಅದು ನಿಮ್ಮ ಕಡೆ ಕಡಿಮೆನಾ? ಅಲ್ಲ ಸ್ವಲ್ಪ ಕಡಿಮೆ ಸರ್, ಕಡಿಮೆ ಸರ್, ಘಟ ಕಡಿಮೆ. ಹಾಗಾಗಿ ನಮ್ಗೆ ಸ್ವಲ್ಪ ಸೇಫ್ಟಿ ಆಗೈತಿ, ಬೆಟ್ಟದಂಚಿಗಿರವೆ ಸ್ವಲ್ಪ ಭಯ. ಕರಡಿಗಳು ಬರ್ತವೆ? ಬರ್ತವೆ ಸರ್. ಚಿರತೆ ಬರ್ತವೆ? ಆ ಚಿರತೆ ಮಾಮೂಲು ಚಿರತೆ ಕಬ್ಬಿನ ಗದ್ದೆ ಇಲ್ಲಿ ಏನು ಸರ್? ಕಬ್ಬಿನ ಗದ್ದೆ ಏನು ಮಾಡಲ್ಲ ಸರ್, ಒಟ್ಟು ಓಡಾಡ್ತದೆ ತನ್ನ ಒಂದು ಆಹಾರಕ್ಕೂ ಓಡಾಡ್ತದೆ ಸರ್ ಅಷ್ಟೇ. ಅದು ಸಾಮಾನ್ಯವಾಗಿ ನಮ್ಮ ಒಂದು ಹಂಪಿ ಭಾಗದಲ್ಲಿ, ಈಗ ನಾವು ಹೆಂಗದೀವಿ ಅಂದ್ರೆ ಸರ್, ಇಲ್ಲಿ ಹಂಪಿ ಭಾಗದಲ್ಲಿ ಪ್ರವಾಸಿಗರು, ಆಮೇಲೆ ನಾವು ಸ್ಥಳೀಯರು, ಆಮೇಲೆ ಈ ವನ್ಯಜೀವಿಗಳು, ಇವನ್ನ ಚಿರತೆ ಕಳ್ಳಿ ಇವೆಲ್ಲ ಜೊತೆಗೆ ಬೆರಿತಾ ಇದ್ವಿ. ಇಲ್ಲಿ ಇತ್ತೀಚೆಗೆ ಚಿರತೆ ಅವಳೆ ಹೆಚ್ಚಾಗೆ ಸರ್, ಸಂತತಿ ಹೆಚ್ಚಾಗ, ಅದು ವರ್ಷಕ್ಕೆ 2 ಮರಿ ಆಗ್ತದೆ ಅಂತ ಕೇಳಿ ಸರ್. ಅದು 2 ವರ್ಷದ ನಂತರ ಆ ಮರಿ ಮತ್ತೆ ಇನ್ನೊಂದು ಮರಿ ಹಾಕಕ್ಕೆ ಹಾಕೊಂದು ಸಾಮರ್ಥ್ಯ ಹೊಂದಿರ್ತದೆ ಸರ್. ಚಿರತೆಯನ್ನು ಭಾಳ ಅದ ಸರ್. ಒಂದು ನಮಗೆ ಖುಷಿ ಅಂದ್ರೆ ಪಂಪ ವಿರೂಪಾಕ್ಷನ ಆಶೀರ್ವಾದದಿಂದ ಇಲ್ಲಿ ಯಾರಿಗೂ ಇದುವರೆಗೂ ಚಿರತೆ ಮಾತ್ರ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅದು ಒಂದು ದೊಡ್ಡ ಪುಣ್ಯ. ದನಕರುಗಳು ಏನಾರು ತಿಂದಿದಾವ? ದನಕರುಗಳು ಕೆಲವೊಂದು ಕಡೆ ತಿಂತ ಸರ್, ಹೊಡೆದಾಗ್ತತೆ ಹೊಡೆದಾಗ್ತತೆ ತಿಂತತೆ, ಅದ್ರ ಆಹಾರ ಬೇಕಲ್ಲ ಸರ್ ಅದಕ್ಕೆ. ಹಂಗಾಗಿ ಸಾಮಾನ್ಯ ಮನುಷ್ಯರಿಗೆ ಯಾರು ಏನು ಮಾಡಿಲ್ಲ, ಅದೇ ನಾವು ಕೇಳಿದ ಹಾಗೆ ಇಲ್ಲಿ ಚಿರತೆ ಸಹಜವಾಗಿ ಓಡಾಡ್ಕೊಂಡಿರ್ತಾವೆ. ಹೌದು ಸರ್, ಹೌದು ಸರ್, ತುಂಬಾನೇ ಕಾಣ್ತಾವ ಇಲ್ಲಿ ರೋಡಲ್ಲಿ ಕಾಣ್ತಾವ, ಅವು ಕತ್ತಲದಲ್ಲಿ ಕಾಣ್ತಾವ, ಬೆಳಕಿದ್ದವು ನಮ್ಮ ಸರ್ಕಾರಿ ಬಸ್ಸಿಗೂ ಎಷ್ಟು ಸಲ ಕಾಣ್ತಾವ ಸರ್ ಅಲ್ಲಿ. ಈಗ ಹೊಸಪೇಟೆಯಿಂದ ಹಂಪಿ ಮಾರ್ಗಿ ಹೋಗೋ ಬಸ್ಸಿಗೂ ಎಷ್ಟು 4 ಗಂಟೆ ಸುಮಾರು ಕಾಣ್ತಾವ, ಬೆಳಿಗ್ಗೆನೂ ಕಾಣ್ತಾವ, ರಾತ್ರಿನೂ ಕಾಣ್ತಾವ. ಸರ್, ಈಗ ಕಬ್ಬು ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ನೀವು ಫ್ಯಾಕ್ಟರಿಯವ್ರ ಜೊತೆಗೆ ಯಾವುದೇ ಒಡನಾಟ ಇಲ್ಲ ಅಂದ್ರೆ, ಹೌದು, ನೀವು ಗಾಣಕ್ಕೆ ಕೊಡುವಂತ ಪದ್ಧತಿಗೆ ಬಂದಿದ್ರಿ ಅಂದ್ರೆ, ಹೌದು, ಕಟಾವು ಮಾಡುವ ಜವಾಬ್ದಾರಿ ನಿಮ್ಗ ಗಾಣದವ್ರಿಗ? ಸರ್, ಇದಕ್ಕೆ ನಾನು ಮತ್ತೆ ಒಂದು ಹಿಂದಿನ ದಿನಗಳು ನೆನಪಾಗ್ತೀನಿ ಸರ್. ನಾನು ನಮ್ಮ ತಂದೆಯವ್ರ ಕಾಲದಲ್ಲಿ ಹೆಂಗಿತ್ತಪ್ಪ ಅಂದ್ರೆ, ಈ ಗಾಣದ ಸಿಸ್ಟಮು, ಹೌದು, ನಾವೇ ಕಡಿಬೇಕು, ಆಳುಗಳ ಜವಾಬ್ದಾರಿ ನಮ್ದು, ನಾವೇ ತಗೊಂಡು ಹೋಗ್ಬೇಕು, ಗಾಣದಲ್ಲಿ ಹಾಕ್ಬೇಕು, ನಾವೇ ಎದುರಿಗೆ ನಿಂತು ಅಲ್ಲಿ ಬೆಳ್ಳ ಮಾಡಿಸುವ ಅಡಿಗೆ ಅಂತ ಸರ್. ನಮ್ಮ ಸಾಮಾನ್ಯವಾಗಿ ಅಲ್ಲಿ ಅಡಿಗೆ ಅಂತೀವಿ, ಒಂದು ಅಡಿಗೆ 2 ಅಡಿಗೆ ಅಂತೇಳಿ. ಆಮೇಲೆ ಅಲ್ಲಿ ಒಬ್ಬ ಅಡಿಗೆದಾರ ಅಂತ ಇರ್ತಾನೆ ಸರ್, ಅಡಿಗೆದಾರನು ನಾವು ಸ್ವಲ್ಪ ವಿಚಾರಣೆ ಮಾಡ್ಕೋಬೇಕಾದ, ಅವ್ರನ್ನ ನೀಟಾಗಿ ಇಟ್ಕೊಂಡ್ರೆ ಅಡಿಗೆನೂ ಚೆನ್ನಾಗಿ ಮಾಡಿಕೊಡ್ತಾ ಇದ್ರು. ಆಮೇಲೆ ಪ್ರತಿಯೊಂದು ಜವಾಬ್ದಾರಿ ಮಾಲೀಕರದ್ದು ಇತ್ತು ಸರ್, ಕಬ್ಬಿನ ಮಾಲೀಕರದ್ದು ಇತ್ತು. ಆ ಕಬ್ಬು ಕಟಾವಾಗಿ ಗಾಣಗಲ್ಲಿ ಗಾಣದಲ್ಲಿ ಬಿದ್ದು ಗಾಣದಲ್ಲಿಂದ ಬೆಲ್ಲ ತಯಾರಾಗಿ ಹೊರಗೆ ಹೋಗೋವರೆಗೂ ಮಾಲೀಕರದ್ದು ಜವಾಬ್ದಾರಿ. ಹಗಲು ರಾತ್ರಿ ಅಲ್ಲಿ ಕಾಯ್ಬೇಕಾಗ ಸರ್. ಆಮೇಲೆ ಬೆಲ್ಲ ಅಡಿಗೆ ಆದಮೇಲೆ ಅಡಿಗೆ ಇಳಿಸ್ತೀವಿ ಅಂತಾರೆ ಸರ್. ಒಂದು ಚಾಪೆ ಮೇಲೆ ಹಾಕ್ತಾ ಇದ್ರು ಅದನ್ನ, ನಮ್ಮ ಭಾಷೆಗಳ ಅಂಗಡಿ ಅಂತಾರೆ ಸರ್ ಅದನ್ನ, ಅದನ್ನ ಡ್ರೈ ಆದ್ಮೇಲೆ ಅದನ್ನ ಮುರಿತಾರೆ ಸರ್, ಅದನ್ನ ಮುರಿತಾರ, ಅದನ್ನ ನಮ್ಮ ಭಾಷೆಯಲ್ಲಿ ಅಂಗಡಿ ಮುರಿಯೋದು ಅಂತೀವಿ ಸರ್. ಮುರಿಯೋದು ಅಂಗಡಿ ಮುರಿಯೋದು ಅನ್ನೋವಾಗ ಆ ಕಬ್ಬು ಬೆಳೆದ ರೈತ ಎದುರಿಗಿರ್ಬೇಕು ಸರ್ ಅವಾಗ. ಆ ಒಂದು ಪದ್ಧತಿ ಅವಾಗಿತ್ತು, ನಾನು ಅವಾಗ ಸರ್ ಹಳೇದು ಹೇಳ್ತಾ ಇದ್ದೇನೆ, ಈಗ ಸಿಸ್ಟಮ್ ಚೇಂಜ್ ಆಗ್ತಿರ್ತ. ಅಂಗಡಿ ಮುರಿಯೋವಾಗ ಮಾಲಕ ಇರ್ಬೇಕು ಅಲ್ಲಿ ಇರಬೇಕು, ಯಾಕಂದ್ರೆ ತಕೋಬೋದು ಏನೋ ಈ ಅನುಮಾನಗಳು ಸರ್, ಪರಸ್ಪರ ನಂಬಿಕೆ ಕೊರತೆ. ಹಂಗಾಗಿ ಅಂಗಡಿ ಮುರಿದ ಮೇಲೆ ಚೀಲಕ್ಕೆ ಹಾಕಿ ತೂಕ ಮಾಡಿದ್ಮೇಲೆ ಅದನ್ನ ತಗೊಂಡೋಗಿ ಮಾರೋದು ಬೆಳೆದಂತ ರೈತಿಗೆ ಜವಾಬ್ದಾರಿ ಸರ್ ಅದು. ಹೌದು, ಅಲ್ಲಿಂದ ಅವಾಗೆಲ್ಲ ಎತ್ತಿನ ಬಂಡಿ ಸರ್, ಇವೆಲ್ಲ ಆಟೋ ಇದೆಲ್ಲ ಟ್ಯಾಕ್ಟ್ರಿ ಅವು ಇದೆಲ್ಲ ಎತ್ತಿನ ಬಂಡಿ ತಗೊಂಡೋಗಿ ಮಾರ್ಕೆಟಿಗೆ ಹೋಗಿ ಅವತ್ತಿನ ರೇಟ್ ಏನಿತ್ತು ಅಲ್ಲಿ ಕೊಟ್ಟು ಬರ್ಬೇಕು. ಹೌದು, ಈಗ ಕ್ರಮೇಣವಾಗಿ ಬದಲಾಯಿತು ಸರ್. ಈಗ ಏನ್ ಮಾಡ್ರ ಗಾಣದವ್ರೆ ಅದನ್ನ ರಿಸ್ಕ್ ತಗಂತಾರ ಸರ್, ಈಗ ಅದನ್ನ ಅವರೇ ಖರೀದಿ ಮಾಡ್ತಾರೆ, ಅವರೇ ಖರೀದಿ ಮಾಡ್ತಾರ, ಲೇಬರ್ ಅವರೇ ಕಳಿಸ್ತಾರ ಸರ್. ಓಹೋ, ಕಡ ಆಳುಗಳನ್ನ ಅವರೇ ಕಳಿಸ್ತಾರ, ಅವರೇ ಕಳಿಸಿ ನಮ್ಗೆ ಇಷ್ಟಂತ ಕೊಡ್ತಾರ. ಈಗ ಅವತ್ತಿನ ದಿನ ಮಾರ್ಕೆಟ್ ಈಗ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಸರ್, ಈಗ 16-17 ಐತೆ, ಈಗ ಸ್ವಲ್ಪ ಒಂದು 2-3-4-5 ತಿಂಗಳಿಂದ 2,000 ಚಿಲ್ಲರ್ ಹೋಗಿತ್ತು ಸರ್ ಅದು. ಈಗ ಅಂದ್ರೆ ಗಾಣದಲ್ಲಿನೇ ನಿಮ್ಗೆ ತೂಕದ ಇವು ಇದಾವ? ಇಲ್ಲ ಸರ್, ವೇ ಬ್ರಿಡ್ಜ್ ಅಂತ ಅದು, ಬೇರೆ ಬ್ರಿಡ್ಜ್, ವೇ ಬ್ರಿಡ್ಜ್. ನೀವು ಬೇರೆ ಕಡೆ ತೂಕ ಮಾಡಿಸ್ಕೊಂತಾರ? ಹೌದು ಹೌದು, ತೂಕ ಮಾಡಿಸಿ ತಗೊಂಡೋಗ್ಬೇಕು ಸರ್, ಅವ್ರು ತಗೊಂಡೋಗ್ತಾರೆ, ಅವ್ರು ನಾವು ಜೊತೆಗೆ ಒಬ್ರು ಇರ್ತೇವಲ್ಲ ಅಲ್ಲಿ ತಗೊಂಡು. ಕೆಲವೊಂದು ಗಣದಾಗ ಭಾಳ ರೇಟ್ ಸರ್ ಅವು, ಅವ್ರಿಗೆ ಸಿಕ್ಕಾಪಟ್ಟೆ ಖರ್ಚಿರೋದಕ್ಕೋಸ್ಕರ ಅವರು ಅದನ್ನು ತಂಡಿಗೆ ಹೋಗ್ತಾ ಇಲ್ಲ ವೇ ಬ್ರಿಡ್ಜ್ ಅಂತೇಳಿ ಅಲ್ಲಿ ತಗೊಂಡೋಗಿ ಹೋಗ. ಆಮೇಲೆ ಮುಂದೆ ಅವ್ರಿಗೆ ಬಿಟ್ಟಿದೆ ಸರ್ ಅದನ್ನು, ಅವರು ಅದನ್ನು ಬೆಲ್ಲಾದ್ರೂ ಮಾಡ್ಬೋದು, ಇಲ್ಲ ಸಕ್ಕರೆ ಆದರೂ ಮಾಡ್ಬೋದು, ಏನಾದರೂ ಮಾಡ್ಬೋದು, ಅದು ನಮಗೆ ಸಂಬಂಧ ಇಲ್ಲದೆ. ಇದು ಒಂದು ರೀತಿಯಿಂದ ಒಳ್ಳೇದಂತ ಸರ್ ನಮಗೆ. ನಿಮ್ಗೆ ರಿಸ್ಕ್ ಇಲ್ಲ? ರಿಸ್ಕ್ ಇಲ್ಲ ಸರ್, ಯಾಕಂದ್ರೆ ಅವಾಗ ಒಂದೆರಡು ಎಕರೆ ಕಬ್ಬು ಆಡ್ಬೇಕಂದ್ರೆ ಅವನು ಹಗಲು ರಾತ್ರಿ ಗಾಣದಾಗ ಇಲ್ಲ ಕಬ್ಬು ಕಡಿದ ಜಾಗದಾಗ ಒಬ್ರು ಗಾಣದಾಗ ರಾತ್ರಿಯಲ್ಲಿ ಇರ್ಬೇಕು ಆ ಬೆಳ್ಳ ಕಾಯ್ಕಂತ. ಹಂಗ ತೊಂದರೆ ಈಗ ಓದು ಸರ್, ಈಗ ಓದು ನೀಟಾಗಿ ನಮ್ಗೆ ಏನಿದ್ರು ನೇರವಾಗಿ ಮಾರಾಟ ಆಗುತ್ತೆ. ಹೌದು, ಬೆಲೆ ನಿಗದಿ ಆಗುತ್ತೆ. ಹೌದು ಸರ್, ಅಷ್ಟು ಹಣ ನೀವು ತಗೊಂಡು ಬಂದ್ಬಿಡಿ, ಬಂದ್ಬಿಡ್ತೀವಿ ಸರ್. ಈಗ 1 ಎಕರೆ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಖರ್ಚು ಬರ್ತದೆ ನಿಮ್ಗೆ? ಎಷ್ಟು ಲಾಭ ಬರ್ತದೆ? 40,000 ರೂಪಾಯಿ ಖರ್ಚು ಬರ್ತದೆ ಸರ್, ಹೆಚ್ಚು ಕಡಿಮೆ. ಈಗ 40,000 ರೂಪಾಯಿ ತುಳಿದ ಕಬ್ಬಿಗೆ, ಎಕರೆಗೆ ತುಳಿದ ಕಬ್ಬಿಗೆ 40,000 ರೂಪಾಯಿ ಖರ್ಚು ಬರ್ತದೆ ಸರ್. 40 ಬರ್ಬೋದು, 1-4 ಜಾಸ್ತಿ ಬರ್ಬೋದು. ನಂತರ ಕುಳೆ ಬಿಟ್ಟರೆ ಕಮ್ಮಿ? ಕುಳೆ ಬೀಜ, ಬೀಜದ್ದು ಯಾರಿದ್ದು ಟಿಲ್ಲರು ಏನು ಸರ್ ಇವೆಲ್ಲ ಹೊಡೆಯುತ್ತೆ, ಇವೆಲ್ಲ ಹೊಡೆದ ಕುಳೆ ಅಂತ ಹೇಳಿದ್ರು. ಕುಳೆ ಬೇಸ್ಟ್ ಬಂದರೆ ಅದು ಲಾಭ. ಕುಳೆ ಬರುತ್ತೆ ಸರ್ 2-3 ಮಾಡ್ಬೋದು. 2 ಚೆನ್ನಾಗಿ ಬರ್ತಾವೆ? ಬರ್ತಾವೆ ಸರ್, ಚೆನ್ನಾಗಿ ಬರ್ತಾವೆ, ಚೆನ್ನಾಗಿ ಬರ್ತಾವೆ. ಇಲ್ಲ ಸ್ವಲ್ಪ ವೀಕ್ ಐತೆ ಅಂದರೆ ಒಂದು ಕುಳೆ ತಗೊಂಡು ಎರಡನೇಕ್ಕೆ ಮತ್ತೆ ತೆಗೆದ್ಬಿಡೋದನ್ನು, ತೆಗೆದು ಮತ್ತೆ ಆರಿಬಿಟ್ಟು. ಬೆಳೆ ಪರಿವರ್ತನೆ ಮಾಡ್ತೀರಾ ನೀವು? ಮಾಡ್ಬೋದು ಸರ್, ನಾನು ಮಾಡಲ್ಲ. ಒಂದ್ಸಲ ಕಬ್ಬು, ಒಂದ್ಸಲ ಬೇರೆ, ಒಂದ್ಸಲ ಇಲ್ಲ ಸರ್, ಮಾಡ್ತಾರ ಸಾಮಾನ್ಯ ನಮ್ಮ ಕಡೆಗೆ. ನನ್ನ ಒಂದು ಕೆಲಸಕ್ಕೆ ನನ್ನ ಅನುಕೂಲಕ್ಕೆ ಇಲ್ಲ ಸರ್ ಅಷ್ಟೇ. ಈಗ ನೀವು ನಿಮ್ಮ ಕುಟುಂಬದೊಳಗೆ ಕೃಷಿಯನ್ನು ನೀವೊಂದೇ ನೋಡ್ಕೊಳ್ತೀರಾ, ಇನ್ನು ಯಾರಾದರೂ ಕೈ ಜೋಡಿಸ್ತಾ ಇದ್ದಾರೆ? ಇಲ್ಲ ಸರ್, ನಾನೊಬ್ಬನೇ, ನಾನೊಬ್ಬನೇ. ನೆಕ್ಸ್ಟ್ ಹೇಗೆ? ನೆಕ್ಸ್ಟ್ ಏನಿಲ್ಲ ಸರ್, ಮತ್ತೆ ಅದು ತಲೆಮಾರು, ಮುಂದಿನ ತಲೆಮಾರು ಇಲ್ಲ ಸರ್, ಮತ್ತೆ ಬೇರೆ ಯಾರಿಗಾದ್ರೂ ಗುತ್ತಿಗೆ ಅಂತ ಕೊಟ್ಬಿಡೋದು. ಈಗ ನಮ್ಮ ಮಕ್ಕಳು ಮಾಡೋ ಒಂದಿದ್ರೆ, ನಮಗೆ ಒಬ್ಬ ಮಗ, ಅವನ ರೈತಕ್ಕೆ ಮಾಡೋ ಇದ್ರಾಗಿಲ್ಲ, ಅವ್ನು ಬೇರೆ ಕೆಲಸ ಮಾಡ್ಕೊತಾನೆ ಸರ್ ಅವನು. ಹಂಗಾಗಿ ಅವರೆಲ್ಲ ರೈತಕ್ಕೆ ಮಾಡೋಷ್ಟು ಪೇಷನ್ಸ್ ಇಲ್ಲ ಅವರಿಗೆ. ಈಗ ಭಾಳ ಮುಖ್ಯವಾಗಿ ನೀವು ಕೃಷಿ ಜೊತೆಗೆ ಟೈಲರಿಂಗು ಎರಡನ್ನು ಮಾಡ್ಕೊಂಡು ಹೋಗ್ತಿದ್ರಿ. ಹೌದು ಸರ್. ಟೈಲರಿಂಗ್ ಅಲ್ಲದೇ ಇರೋ ಭೂಮಿಯನ್ನು ಕಳ್ಕೊಳ್ಬಾರ್ದು. ಹೌದು ಸರ್. ಅನ್ನೋ ಕಾರಣಕ್ಕಾಗಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಹೌದು. ಈ ಎರಡು ವೃತ್ತಿ ಮತ್ತು ಕೃಷಿ ಇವೆರಡರ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಪಂಪನಗೌಡ ಅವರೇ. ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಟೈಲರಿಂಗ್ ಮತ್ತು ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರ ಗ್ರಾಮದ ರೈತರಾದ ಕೆ ಪಂಪನಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಇನ್ನು ಹೊತ್ತಾಯಿತು. ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ನಾಳಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕವಿಯತ್ತ ಕಾಳಿಂಗ ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಮತದಾತ ಜಂಕ್ಷನ್ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ಹಲೋ ಸ್ನೇಹಿತರೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಭಾರತಿ. ನಾನು ಭಾರತ್. ನಿಮಗಾಗಿ ಹೊತ್ತು ತಂದಿದ್ದೇನೆ ಸಾಕಷ್ಟು ಮಾಹಿತಿ, ವಿಷಯ, ವಿಚಾರಗಳನ್ನ. ಏನು ಮಾಹಿತಿ ತಂದಿದೀಯಾ? ಅಂದ್ರೆ ನಾನೇ ತಂದಿದ್ದೀನಿ ಅಂತಲ್ಲಮ್ಮ, ನಮ್ಮ ಚುನಾವಣಾ ಅಂಕಲ್ ಇದಾರಲ್ಲ. ನೋಡು ನೋಡು, ಬಂದೇ ಬಿಟ್ರು ಚುನಾವಣಾ ಅಂಕಲ್. ಓ ಬನ್ನಿ ಅಂಕಲ್, ನಾವು ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಓ ಏನಪ್ಪ ಅದು, ಅಂತ ವಿಚಾರ ನನ್ನ ಬಗ್ಗೆ ಅಂದಾಗೆ ಇಲ್ಲಿ ಕಲ್ಪನಾ ಕಾಣ್ತಾನೆ ಇಲ್ವಲ್ಲ? ಅಲ್ಲೇ ಸ್ವಲ್ಪ ಹಿಂತಿರುಗ್ ನೋಡಿ, ನಿಮ್ ಹಿಂದೆನೆ ಇದ್ದಾಳೆ. ಕಲ್ಪನಾ, ಕಲ್ಪನಾ ಬಗ್ಗೆ ಕಲ್ಪನೆ ಮಾಡ್ಕೊಂಡ್ರೆ ಸಾಕು, ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಹೌದು ನೋಡಿ, ಬಂದ್ಬಿಟ್ಟೆ. ಇಂದಿನ ಟೆಕ್ನಾಲಜಿನೂ ಅಷ್ಟೇ, ಜಸ್ಟ್ ಒಂದೇ ಕ್ಲಿಕ್ ಅಲ್ಲಿ ಏನೆಲ್ಲ ಆಗುತ್ತೆ. ಅಂದಾಗೆ ಈಗ ಹೇಳಿ, ನನ್ನನ್ನ ನೀವೆಲ್ಲ ಜ್ಞಾಪಿಸ್ಕೊಂಡಿದ್ ಯಾಕೆ ಅಂತ? ಚುನಾವಣಾ ಅಂಕಲ್, ನೀವು ಮೊದ್ಲು ಹೇಳಿ, ಇಷ್ಟೊಂದು ಮಿಂಚ್ತಾ ಇದೀರಲ್ಲ, ಯಾವ್ದಾದ್ರು ಪ್ರೋಗ್ರಾಮ್ ಇಂದ ಬರ್ತಾ ಇದೀರೇನು? ಏ ಹಾಗೇನಿಲ್ಲ, ನಾನು ಹೊರಟಿದ್ನಾ ಹೀಗೇನೆ. ಅಷ್ಟರಲ್ಲಿ ಈ ನಮ್ಮೂರಿನ ಹುಡುಗರು ಇವರೆಲ್ಲ ಸಿಕ್ಕರು, ಅದೇ ಪೂಜಾ ಪೆಂಡಾಲ್ನಲ್ಲಿ ಸಾಕಷ್ಟು ಜನ ಇದಾರೆ, ನೋಡ್ಕೊಂಡು ಬರೋಣ ಬನ್ನಿ ಅಂತಂದ್ರು. ಸಾಯಂಕಾಲ ತಾನೇ ಜಾಸ್ತಿ ಜನ ಸೇರೋದು. ಸರಿ, ಅವಾಗ ಹೋದ್ರಾಯ್ತು ಅಂತ ಹೇಳಿ ನಾನು ಸುಮ್ನೆ ಇದ್ದೆ. ಹಂಗಲ್ಲ ಅಂಕಲ್, ಜಾತ್ರೆ ಒಂದು ನೆಪ ಅಷ್ಟೇ, ಓಟ್ ಯಾರಿಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಜನನ ಸೇರಿಸ್ತಾ ಇರೋದಷ್ಟೇ. ಹಾ, ಇದೇನಪ್ಪ ಇದು? ಅಲ್ಲ, ನಿಮ್ಗೆಲ್ಲ ಗೊತ್ತಿಲ್ವಾ ಅಂತ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ, ಜನರ ಹಿತದೃಷ್ಟಿಯಿಂದಾನೇ ಈ ನಿಯಮಗಳನ್ನ ಜಾರಿಗೊಳಿಸಿರೋದು. ನಮ್ಗೇನ್ ಗೊತ್ತು ಚುನಾವಣಾ ಅಂಕಲ್, ನೀವೇ ತಿಳಿಸೇಳ್ಬಾರ್ದ? ನೋಡಮ್ಮ, ಈಗ ಯಾವುದೇ ರಾಜಕೀಯ ಪಕ್ಷ ಯಾವುದೇ ಧಾರ್ಮಿಕ ಸಭೆಯಲ್ಲಿ ಓಟ್ ಕೇಳೋದಾಗ್ಲಿ, ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಹೇಳಿಕೆ ಕೊಡೋದಾಗ್ಲಿ ಇವೆಲ್ಲ ಮಾಡೋ ಹಾಗಿಲ್ಲ. ಎಲ್ಲಿ ಮೊದಲು ಆ ಪೆಂಡಾಲ್ ಹೋಗೋಣ ಬನ್ನಿ. ಹಾಗಿದ್ರು ಅಲ್ಲಿ ಸಾಕಷ್ಟು ಜನ ಜಮಾಯಿಸಿರ್ತಾರೆ, ಅವ್ರ ಜೊತೆನಲ್ಲಿ ನಾವು ಮಾತಾಡೋಣ. ನಾವೆಲ್ಲ ಈ ಮತದಾರರಿದ್ದೀವಲ್ಲ, ನಮಗೆ ನಮ್ಮ ಹಕ್ಕು, ಕರ್ತವ್ಯ, ಅಧಿಕಾರ ಮತ್ತೆ ಈ ಆದರ್ಶ ನೀತಿ ಸಂಹಿತೆ ಇವುಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿದಿರಬೇಕು. ಹೌದೌದು, ತಿಳ್ಕೊಂಡಿರ್ಬೇಕು. ಸರಿಯಾಗಿ ಹೇಳಿದ್ರಿ ಚುನಾವಣಾ ಅಂಕಲ್. ಓ ಚುನಾವಣಾ ಅಂಕಲ್, ಬನ್ನಿ ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ಕಾಯ್ತಾ ಇದ್ವಿ. ಇವತ್ತು ಬಹಳ ಜನ ಸೇರ್ತಾ ಇದಾರೆ. ಬಹಳ ಜನ? ಏನಪ್ಪ, ಯಾವ ಕಾರಣಕ್ಕೆ ಸೇರ್ತಾ ಇದಾರೆ? ಅದೇ ಅಂಕಲ್, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಇಂದು ನಮ್ಮ ಪೆಂಡಾಲ್ಗೆ ಬರ್ತಾ ಇದಾರೆ. ಅವರು ಬರ್ತಾ ಇರ್ತಾರಪ್ಪ, ಆದ್ರೆ ಈ ಮಾದರಿ ನೀತಿ ಸಂಹಿತೆ ಇದೆಯಲ್ಲ, ಅದ್ರ ಬಗ್ಗೆ ನಿಮಗ್ ತಿಳಿದಿದೆಯೋ ಇಲ್ವೋ, ಜೊತೆಗೆ ನಿಮ್ ಮಕ್ಳಿಗೂ ಎಲ್ಲ ತಿಳಿಸಿ ಹೇಳ್ಬೇಕಪ್ಪ ನೀವು. ಓ ಗೊತ್ತು ಗೊತ್ತು ಗೊತ್ತು, ಆದ್ರೆ ಅದು ಅಷ್ಟು ಮುಖ್ಯವಾದ ವಿಷಯ ಅಲ್ಲ ತಾನೇ? ಬಹಳ ಮುಖ್ಯವಾದ ವಿಚಾರ ಕಣಪ್ಪ, ಗ್ರಾಮದ ಪ್ರತಿಯೊಬ್ಬನಿಗೂ ಗೊತ್ತಿರಲೇಬೇಕಾದ ಮಹತ್ವದ ವಿಚಾರ ಅದು. ಏನಂತೀರಿ? ಹಾ ಸರಿ ಅಂಕಲ್, ನೀವೇ ಹೇಳ್ಬಿಡಿ, ನಮಗಂತೂ ಅರ್ಧಂಬರ್ಧ ಗೊತ್ತು ಅಷ್ಟೇ. ನೋಡಿ, ಮಾದರಿ ನೀತಿ ಸಂಹಿತೆ ಇದೆಯಲ್ಲ, ಇದು ರಾಜಕೀಯ ಪಕ್ಷ ಮತ್ತೆ ಪ್ರತಿನಿಧಿಗಳಿಗೆ ಮಾಡಲಾಗಿರೋ ಒಂದು ನಿಯಮಾವಳಿ. ಚುನಾವಣೆಗಳ ಸಂದರ್ಭದಲ್ಲಿ ಇವುಗಳ ಪಾಲನೆ ಬಹಳ ಮುಖ್ಯ. ಚುನಾವಣೆಗಳಿಗೆ ಮುಂಚೆ ಇವುಗಳು ಕಾರ್ಯಗತವಾಗಬೇಕು ಅಂತ ಚುನಾವಣಾ ಆಯೋಗ ಘೋಷಣೆ ಮಾಡಿರುತ್ತೆ. ಹಾಗೇನೆ ಚುನಾವಣಾ ಪ್ರಕ್ರಿಯೆ ಮುಗಿತಿದ್ದ ಹಾಗೇನೆ ಇವುಗಳ ಸಮಾಪ್ತಿ ಬಗ್ಗೆ ಕೂಡ ಘೋಷಣೆ ಮಾಡುತ್ತೆ. ಈಗ ಈ ನೀತಿ ಸಂಹಿತೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಸರ್ಕಾರ ಯಾವುದೇ ಆಮಿಷಗಳ ಘೋಷಣೆಯನ್ನು ಮಾಡಿಕೊಡ್ದು ಅನ್ನೋದು ಒಂದು. ಇನ್ನೊಂದು, ಈ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರಿ ಯಂತ್ರದ ದುರುಪಯೋಗ ಮಾಡಿಕೂಡುದು ಅಂತ. ಇನ್ನೊಂದೇನಪ್ಪ ಅಂತಂದ್ರೆ, ಯಾರಾದರೂ ಧರ್ಮ, ಜಾತಿ ಇವುಗಳ ಹೆಸರಿನಲ್ಲಿ ಸಮಾಜನ ಒಡೆಯೋದಕ್ಕೆ ಪ್ರಯತ್ನಿಸಿದ್ರೆ ಅದನ್ನ ತಡೆಯೋದಕ್ಕೆ ದಾರಿಗಳೂ ಇವೆ. ತುಂಬಾ ಸುಲಭ, ನೀವು ಒಂದು ಅರ್ಜಿನೋ ಅಥವಾ ಒಂದು ವರದಿನೋ ನೀಡಿದ್ರೆ ಸಾಕು. ವಾವ್ ಅಂಕಲ್, ಈಗ ನಮ್ಗೆಲ್ಲ ಮಂದಟ್ಟಾಯ್ತು. ಒಳ್ಳೆ ಮಾಹಿತಿಯನ್ನ ಕೊಟ್ರಿ, ನಿಮ್ಗೆ ಧನ್ಯವಾದ. ಒಳ್ಳೆ ಮಾಹಿತಿ, ಒಳ್ಳೆ ಮಾಹಿತಿ. ಇಷ್ಟೇ ಅಲ್ಲಪ್ಪ, ರೇಡಿಯೋದಲ್ಲಿ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಇನ್ನು ಬೇಕಾದಷ್ಟು ಮಾಹಿತಿ ಸಿಗತ್ತೆ ನಿಮಗೆ. ನೀವು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಚುನಾವಣಾ ಅಂಕಲ್, ಬಹಳಷ್ಟು ಜನರಿಗೆ ಇದರಿಂದ ಪ್ರಯೋಜನನೂ ಆಗುತ್ತೆ. ಆದ್ರೆ ಅಂಕಲ್, ಈಗ ಯಾವ್ದಾದ್ರೂ ಒಂದು ಪಕ್ಷ ಭೇದ ಭಾವ ಪಕ್ಷಪಾತ ಮಾಡಿದ್ರೆ ಮತದಾರರು ಅದನ್ನ ಸಿ ವಿಜಿಲ್ ಗಮನಕ್ಕೂ ತರಬಹುದು ಅಲ್ವಾ? ಹೌದು ಹೌದು, ಖಂಡಿತ ತರಬಹುದು. ನೋಡು, ನಾನು ಹೇಳೋದಕ್ಕೆ ಮರ್ತು ಬಿಟ್ಟಿದ್ದೆ, ಪರವಾಗಿಲ್ಲ, ನೀನು ಚೆನ್ನಾಗಿ ತಿಳ್ಕೊಂಡಿದೀಯಾ. ಏ ಕಲ್ಪನಾ, ಈ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಸ್ವೀಪ್ ಕಾರ್ಯಕ್ರಮದ ನಮ್ಮ ರಾಜ್ಯ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅವರಿಂದ ಈಗ ತಿಳ್ಕೊಳ್ಳೋಣ ಬಾ. ಸರಿ ಸರಿ, ಹಾಗೇನೆ ಮಾಡೋಣ. ಚುನಾವಣೆ ಘೋಷಣೆ ಆದ ತಕ್ಷಣ ಎಲ್ಲ ಪಕ್ಷಗಳ ಮತ್ತು ಚುನಾವಣಾ ಆಯೋಗದ ಮಧ್ಯ ಒಂದು ನೀತಿ ಸಂಹಿತೆಯನ್ನ ಇಬ್ರು ಒಟ್ಟುಗೂಡಿ ಅಗ್ರಿ ಮಾಡಿರ್ತಾರೆ. ಸೊ ನೀತಿ ಸಂಹಿತೆ ಅಂದ್ರೆ ಚುನಾವಣೆಯ ಸಮಯದಲ್ಲಿ ಜಾತಿ ಮತ ಅಥವಾ ಆಮಿಷಕ್ಕೆ ಒಳಗಾಗೋದು ಅಥವಾ ಸರ್ಕಾರಿ ಕಚೇರಿಗಳನ್ನ ದುರುಪಯೋಗ ಮಾಡೋದು ತಪ್ಪುತ್ತದೆ. ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಎಲ್ಲ ಕ್ಯಾಂಡಿಡೇಟ್ಸ್ಗೆ ಒಂದೇ ವ್ಯವಸ್ಥಿತವಾದ ಆಟದ ಮೈದಾನ ಚುನಾವಣೆಗೆ ಸಿದ್ಧಪಡಿಸಲಿಕ್ಕೆ ಈ ನೀತಿ ಸಂಹಿತೆ ಸಹಾಯ ಮಾಡುತ್ತದೆ. ಮಾದರಿ ನೀತಿ ಸಂಹಿತೆ ಭಾರತ ಚುನಾವಣಾ ಆಯೋಗ ಯಾವ ದಿವಸ ಚುನಾವಣೆ ಘೋಷಣೆ ಮಾಡ್ತದೋ ಅಂದಿನಿಂದಲೇ ಚುನಾವಣೆ ಮುಗಿಯುವವರೆಗೆ ಜಾರಿಯಲ್ಲಿ ಬರ್ತದೆ. ಬಹುಪಾಲು ಸರ್ಕಾರಿ ಅಧಿಕಾರಿಗಳು ಚುನಾವಣೆಯಲ್ಲೇ ಕೆಲಸದಲ್ಲಿ ಇರೋದ್ರಿಂದ ಚುನಾವಣೆ ಘೋಷಣೆ ಆದ ತಕ್ಷಣ ಇವರೆಲ್ಲರೂ ಚುನಾವಣಾ ಆಯೋಗದ ಡೆಪ್ಯುಟೇಷನ್ ಮೇಲೆ ಇದ್ದಂಗೆ ಆಗ್ಬಿಡ್ತದೆ. ಚುನಾವಣಾ ಆಯೋಗದ ಮಾರ್ಗದರ್ಶನ ಅವರ ನೇರ ಕಂಟ್ರೋಲ್ದಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಆಗ ಬಹಳಷ್ಟು ಕಾಮಗಾರಿಗಳು ಕೂಡ ಯಾವ್ಯಾವುದು ಕ್ಯಾಲಮಿಟಿಗೆ ಸಂಬಂಧಪಟ್ಟಿದೆ ಅಥವಾ ಬಹಳ ಜರೂರಾಗಿ ಬೇಕಾಗಿದೆ ಅವುಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಕಾಮಗಾರಿ ಮಾಡಲಿಕ್ಕೆ ಸ್ವಲ್ಪ ಅಡೆತಡೆ ಆಗ್ತದೆ. ಹಾ, ಕೇಳಿದ್ರಲ್ಲ, ಚುನಾವಣಾ ಅಧಿಕಾರಿಗಳು ಎಷ್ಟು ಸರಳವಾಗಿ ಸುಲಭವಾಗಿ ವಿಷಯಗಳನ್ನ ತಿಳಿಸಿದ್ರು ಅಂತ. ಭಾರತಿ, ಅವರಷ್ಟು ಚೆನ್ನಾಗಿ ಹೇಳದಿರ ಇನ್ಯಾರ ಹೇಳಕ್ ಸಾಧ್ಯನಮ್ಮ. ನಾವೆಲ್ಲರೂ ಅವ್ರ ಮಾತುಗಳನ್ನ ಮುಂದುವರಿಸ್ತೀವಿ ಅಷ್ಟೇ. ಸರಿಯಾಗಿ ಹೇಳಿದ್ರಿ ಚುನಾವಣಾ ಅಂಕಲ್, ಆದ್ರೆ ನಾವೇನೋ ಮರ್ತಿದೀವಿ ಅನ್ನಿಸ್ತಾ ಇದೆಯಲ್ಲ ನಂಗೆ. ಈ ನೀತಿ ಸಂಹಿತೆ ವಿಚಾರದಲ್ಲಿ ಯಾವುದನ್ನೂ ಮರೆಯೋ ಹಾಗಿಲ್ಲ, ಕಡೆಗಣಿಸೋ ಹಾಗಿಲ್ಲ. ನಿಜ ಕಲ್ಪನಾ, ಆದ್ರೆ ಯಾವುದನ್ನೋ ಬಿಟ್ಟಿದೀವಿ ಅನ್ನಿಸ್ತಾ ಇದೆ, ಗೊತ್ತಾಗ್ತಾನೆ ಇಲ್ವಲ್ಲ. ಹಾ, ನಾ ಹೇಳ್ತೀನಿ, ನಾವೆಲ್ಲ ಮಾಧ್ಯಮದವರಲ್ಲಿನೋ. ಹಾ ಕರೆಕ್ಟ್, ಈ ನೀತಿ ಸಂಹಿತೆಯ ಕಟ್ಟುನಿಟ್ಟಾದ ಪಾಲನೆಗೆ ಮಾಧ್ಯಮದವರ ಪಾತ್ರವನ್ನು ಮರೆಯೋ ಹಾಗಿಲ್ಲ. ಕಲ್ಪನಾ, ಈ ಮಾಧ್ಯಮದವರು ಅಂದ್ಯಲ್ಲ, ಯಾರೆಲ್ಲ ಬರ್ತಾರದ್ರಲ್ಲಿ? ನೋಡು ಭಾರತಿ, ಪತ್ರಿಕೆ, ದೂರದರ್ಶನ, ಆಕಾಶವಾಣಿ ಅಥವಾ ಈ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯಾವುದೇ ಮಾಧ್ಯಮ ಇರಲಿ, ಚುನಾವಣೆ ಅನೌನ್ಸ್ ಆಗ್ತಿದ್ದ ಹಾಗೇನೆ ಈ ನೀತಿ ಸಂಹಿತೆ ಜಾರಿಗೊಳ್ಳುತ್ತೆ. ಆ ಟೈಮಲ್ಲಿ ಮಾಧ್ಯಮದವರೆಲ್ಲ ಕಾರ್ಯಪ್ರವೃತ್ತರಾಗಿರ್ಬೇಕು. ಅಂದಾಗೆ ಭಾರತಿ, ಈ ಮಾಧ್ಯಮದವರಿಗೆ ಟ್ರೈನಿಂಗ್ ಅಂತೇನು ಇರುತ್ತೆ ಅಲ್ವಾ? ಹಾ ಅಂಕಲ್, ನಿಮ್ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಇವತ್ತು ಟಿವಿ ಕಾರ್ಯಕ್ರಮದಲ್ಲಿ ಬೊಂಬೆ ಆಟದ ವಿಶೇಷ ಕಾರ್ಯಕ್ರಮ ಇದೆ ಅನ್ನೋದು ನೆನಪಾಯ್ತು. ಈ ಸಂಬಂಧ ಹಲವಾರು ವಿಷಯಗಳನ್ನ ನಾವು ತಿಳ್ಕೋಬಹುದು. ಬನ್ನಿ ಬನ್ನಿ, ನೋಡೋಣ. ಮಿತ್ರರೇ, ಪ್ರತಿ ವರ್ಷ ಚುನಾವಣೆಗಳನ್ನ ಎದುರಿಸ್ತಾನೆ ಇರ್ತೀವಿ, ಚಿಕ್ಕವೋ ದೊಡ್ಡವೋ. ಪ್ರತಿ ಸಾರಿ ನಮ್ಮ ಪ್ರಸಾರದಲ್ಲಿ ನೀತಿ ಸಂಹಿತೆಯ ಪಾಲನೆ ಕೂಡ ಮಾಡ್ತಾನೆ ಇರ್ತೀವಿ. ನ್ಯೂನತೆಗಳು ಆಗದಿರ್ಲಿ ಅನ್ನೋ ಎಚ್ಚರದಿಂದ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಈಗ ವಿಶೇಷ ಬೊಂಬೆಯಾಟದ ಕಾರ್ಯಕ್ರಮ ಆಯೋಜಿಸಿದ್ದೀವಿ, ಇದರಲ್ಲಿ ಹೊಸ ಸಂದೇಶವೂ ಇದೆ, ಬನ್ನಿ ವೀಕ್ಷಿಸೋಣ. ನೋಡ್ ನೋಡು, ಎದುರುಗಡೆ ಯಾರಿದ್ದಾರೆ ಅಂತ? ಇವರೆಲ್ಲ ಮಾಧ್ಯಮ ಬಂಧುಗಳು, ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿದೀಯಾ ತಾನೆ? ಓಹೋ, ಕಳೆದ ಚುನಾವಣೆ ಸಂದರ್ಭದಲ್ಲಿ ನೆನಪಿದೆಯಲ್ಲ, ಟಿವಿ ಚಾನೆಲ್ಗಳಲ್ಲಿ ಚುನಾವಣಾ ಜಾತ್ರೆ ಜಮಾಯಿಸಿತ್ತಲ್ಲ. ಜಾತ್ರೆ ಅಂದ್ರೆ ಒಬ್ಬರಿಗಿಂತ ಒಬ್ಬ ದೊಡ್ಡ ದೊಡ್ಡ ನಾಯಕರು ಇಲ್ಲಿ ಬಂದು 5 ಅಥವಾ 10 ನಿಮಿಷಗಳ ಸಂದೇಶ ಕೊಟ್ಟು ಅವರ ಪಕ್ಷಗಳ ದೇಹೋದ್ದೇಶದ ಬಗ್ಗೆ ತಿಳಿಸಿದ್ರಲ್ಲ. ಅದ್ರ ಜೊತೆ ಈ ಎಚ್ಚರನೂ ಇರಬೇಕು. ನೀತಿ ಸಂಹಿತೆ ಜಾರಿಯಾದ್ಮೇಲೆ ಎಷ್ಟೇ ದೊಡ್ಡ ಪಕ್ಷ ಆಗ್ಲಿ, ಕೇಂದ್ರ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋ ಪಕ್ಷನೇ ಆಗ್ಲಿ, ಜನಹಿತದ ಉದ್ದೇಶದ ಘೋಷಣೆಗಳಾಗಿದ್ರು ಆಮಿಷಗಳ ಘೋಷಣೆಗಳನ್ನ ನೀಡೋ ಹಾಗಿಲ್ಲ. ಇಲ್ಲಿ ನೋಡು, ಇಲ್ಲಿ ತಜ್ಞರು ಕುಳಿತಿದ್ದಾರೆ. ಇವರು ನಾಯಕರ ಚುನಾವಣಾ ಪ್ರಸಾರ ಭಾಷಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ನಾಯಕರ ಭಾಷಣ ಕೂಡ? ಇದು ದೊಡ್ಡ ನಾಯಕರು ಸಣ್ಣ ನಾಯಕರು ಅನ್ನೋ ಪ್ರಶ್ನೆ ಅಲ್ಲ, ಮಾದರಿ ನೀತಿ ಸಂಹಿತೆ ಪಾಲನೆಯ ಪ್ರಶ್ನೆ. ಈ ವಿಶೇಷ ತಜ್ಞರ ತಂಡ ಭಾಷಣದ ಪ್ರತಿಯಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಸ್ವಲ್ಪ ತಿಳಿಸ್ತೀಯಾ? ಯಾವುದೇ ರಾಜಕೀಯ ಪಕ್ಷ ತನ್ನ ಪ್ರಚಾರ ಭಾಷಣದಲ್ಲಿ ಜಾತಿ ಧರ್ಮ ಅಥವಾ ಯಾವುದೇ ವರ್ಗದ ಬಗ್ಗೆ ಪ್ರಚಾರವನ್ನ ಮಾಡೋ ಹಾಗಿಲ್ಲ. ಯಾರಾದ್ರೂ ಹಾಗೆ ಮಾಡಿದ್ರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಪ್ರಸಾರದ ಮೊದಲೇನೆ ಅಂತ ಭಾಷಣಗಳನ್ನ ತೆಗೆದಾಕ್ಬಿಡ್ತಾರೆ ಅಥವಾ ತಡೆ ಹಿಡಿತಾರೆ. ಏನ್ ಚೆನ್ನಾಗಿತ್ತು ಭಾರತಿ, ಈ ಬೊಂಬೆಗಳು ಎಂತ ಉಪಯುಕ್ತ ಮಾಹಿತಿಯನ್ನ ನೀಡಿದ್ವು ನಮಗೆ ಅಲ್ವಾ? ನಿಜವಾಗ್ಲೂ ಉಪಯುಕ್ತವಾದ ಮಾಹಿತಿ. ಈ ವಿಷಯದ ಬಗ್ಗೆ ಇನ್ನೊಂದಿಷ್ಟು ಮಹತ್ವದ ವಿಚಾರವನ್ನ ಈ ಕೇಳೋಣ. ಹಾಯ್ ಹಲೋ ನಮಸ್ಕಾರ್, ಮೈ ಹೂ ಶಾಲಿನಿ ಶರ್ಮಾ, ಸ್ಟೇಟ್ ಐಕನ್ ಇಲೆಕ್ಷನ್ ಡಿಪಾರ್ಟ್ಮೆಂಟ್ ಹಿಮಾಚಲ ಪ್ರದೇಶ್ ಅಂಡ್ ಬೈ ಪ್ರೊಫೆಷನ್ ಮೇ ಏಕ್ ಆರ್ ಜೆ ಹೂ. ಅಂಡ್ ಜಬ್ ಆಪ್ ಆನ್ ಏರ್ ಹೋತೆ ನಾ ರೇಡಿಯೋ ಪರ್ ಬೋಲ್ತೆ ತೋ ಏಕ್ ಏಕ್ ಶಬ್ದ ಜೊ ಆಪ್ಕಾ ಹೈ, ಏಕ್ ಏಕ್ ವರ್ಡ್ ವೋ ಮ್ಯಾಟರ್ ಕರ್ತಾ ಹೈ, ಏಕ್ ಏಕ್ ಸೆಕೆಂಡ್ ಕಿ ಆಕ್ಚುಲಿ ವ್ಯಾಲ್ಯೂ ಹೋತಿ ಹೈ. ಔರ್ ಉಸಿ ತರೀಕೆ ಸೆ ಜಬ್ ಇಲೆಕ್ಷನ್ಸ್ ಹೋತೆ ನಾ ತೋ ಹರ್ ಏಕ್ ವೋಟ್ ಮ್ಯಾಟರ್ ಕರ್ತಾ ಹೈ, ಹರ್ ಏಕ್ ವೋಟ್ ಕಿ ವ್ಯಾಲ್ಯೂ ಹೋತಿ ಹೈ ಡೆಮೋಕ್ರೆಸಿ ಕೋ ಸ್ಟ್ರಾಂಗ್ ಬನಾನೆ ಮೇ. ಅಂಡ್ ಪರ್ಸನ್